ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಹೋಬಳಿ ಸಿಂಗಾನಲ್ಲೂರು ಗ್ರಾಮದ ಕೃಷಿಕ ದಂಪತಿ ಜೆ ವೃಷಭೇಂದ್ರ ಮತ್ತು ಬಿ ಸುಮಿತ್ರ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸುಮಿತ್ರ ಅವರೇ ನಮಸ್ಕಾರ. ನಮಸ್ತೆ ಸರ್. ವೃಷಭೇಂದ್ರ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ವೃಷಭೇಂದ್ರ ಅವರೇ, ನಿಮ್ಮ ಹುಟ್ಟೂರು? ಸಿಂಗಾನಲ್ಲೂರು ಸರ್. ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ಹೆಸರು ಜುಂಜುವೀರ ದೇವರು ಅಂತ, ವ್ಯವಸಾಯ ಮಾಡ್ತಾ ಇದ್ರು. ಓಕೆ. ನಮ್ಮ ತಾಯಿ ಗುರುಸಿದ್ದಮ್ಮ ಅಂತ. ಏನು ವಿಶೇಷ ನಿಮ್ಮ ತಂದೆಯ ಬೇಸಾಯದ್ದು? ತಂದೆ ಆವಾಗಿಂದನೂ ಹೆಚ್ಚಿಗೆ ರೇಷ್ಮೆ ಬೆಳೆ ಬೆಳೀತಾ ಇದ್ರು ಸರ್. ಅವಾಗೆಲ್ಲ ಹುಳು ಸಾಕ್ತಾ ಇದ್ವಿ. ಹುಳು ಸಾಕೋದ್ರ ಜೊತೆಗೆ ಅವರು ರೇಷ್ಮೆ ಮೊಟ್ಟೆ ತಯಾರಿಕೆನೂ ಕೂಡ ನಮ್ಮ ತಂದೆಯವರೇ ಮಾಡ್ತಾಯಿದ್ರು ಆ ಕಾಲದಿಂದಲೂ. ಅದನ್ನೇ ನಂತರ ನಮ್ಮ ಅಣ್ಣಿಂದರು ಮುಂದುವರಿಸ್ಕೊಂಡು ಹೋದ್ರು ಸರ್. ವ್ಯವಸಾಯನೂ ಕೂಡ ಜೊತೆಗೆ ಮಾಡ್ತಾಯಿದ್ರು. ರೇಷ್ಮೆ ಪ್ರಧಾನ? ಪ್ರಧಾನವಾಗಿ ರೇಷ್ಮೆ. ಆವಾಗ ನಮ್ಮ ಅರ್ಧ ಜಮೀನು ರೇಷ್ಮೆನೇ ಬೆಳೀತಾ ಇದ್ವಿ. ಓಕೆ. ಎಷ್ಟು ಜಮೀನಿತ್ತು ತಂದೆಯವರಿಗೆ? ಆವಾಗ ಒಂದು 7-8 ಎಕರೆ ಇತ್ತು ಸರ್. ಹೌದಾ. ನೀವೆಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು ಸರ್. ಒಟ್ಟು 4 ಅಥವಾ ಒಟ್ಟು 6 ಜನ? 6 ಜನ ಸರ್. ಓಕೆ. 4 ಜನ ಗಂಡು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು. ನೀವೆಷ್ಟನವರು ವೃಷಭೇಂದ್ರ ಅವರೇ? ನಾನು 5 ಸರ್. ನಿಮ್ಮ ವಿದ್ಯಾಭ್ಯಾಸ? ನಮ್ಮ ವಿದ್ಯಾಭ್ಯಾಸ MA ಇನ್ ಕನ್ನಡ. ಓಕೆ. ಜೊತೆಗೆ MED ಕೂಡ ಮಾಡಿದ್ದೀನಿ ಸರ್. ಓಹ್. ಎಲ್ಲರೂ ಕೆಲಸದಲ್ಲಿದ್ದರ? ಹೌದು ಸರ್, JSS ಸಂಸ್ಥೆಯಲ್ಲೇ ಕನ್ನಡ ಶಿಕ್ಷಕನಾಗಿದ್ದೆ ಸರ್. ಓಹ್, ಕನ್ನಡ ಮೇಷ್ಟ್ರು ನೀವು. ವ್ಯವಸಾಯದ ಬಗ್ಗೆ ಹೇಗೆ ಆಸಕ್ತಿ ತಮಗೆ? ನನಗೆ ಹುಟ್ಟಿನಿಂದಲೂ ವ್ಯವಸಾಯದ ಬಗ್ಗೆ ಆಸಕ್ತಿ ಸರ್. ನಾನು ಆವಾಗಲಿಂದನೂ ನಮ್ಮ ತೋಟಕ್ಕೆ ಹೋಗೋದು, ಅಲ್ಲಿ ವ್ಯವಸಾಯ ಚಟುವಟಿಕೆಗಳು ಏನಿದ್ರೂ ಅದರಲ್ಲಿ ಪಾಲ್ಗೊಳ್ತಾ ಇದ್ದೆ. ನಮ್ಮ ಅಣ್ಣಿಂದರು ಅವರು ವ್ಯವಸಾಯ ಮಾಡುವಾಗ, ನೀರು ಕಟ್ಟುವಾಗ, ಉಳುಮೆ ಮಾಡುವಾಗಲೂ ಕೂಡ ಅವ್ರ ಜೊತೆಗೆ ತಿರುಗಾಡೋದು, ಏನೋ ಒಂಥರ ಆಸಕ್ತಿ ಆವಾಗಲಿಂದ ಇತ್ತು ಸರ್. ನಾವು ಓದುವಾಗಲೂ ಬೆಳಗ್ಗೆ 8 ಗಂಟೆವರೆಗೆ ಅದನ್ನು ಮುಗಿಸ್ಬಿಟ್ಟು ಡಿಗ್ರಿ ಮಾಡುವಾಗಲೂ ಕೊಳ್ಳೆಗಾಲಕ್ಕೆ ಹೋಗಬೇಕಾದ್ರೆ ನಂತರ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೆ ಊಟ ಮಾಡ್ಕೊಂಡು. ಎಲ್ಲಿ ಓದಿತ್ತವು? PUC ನಮ್ಮೂರಿನಲ್ಲಿ ಓದಿ. ಜೂನಿಯರ್ ಕಾಲೇಜ್ ಕೂಡ ಇತ್ತು, ಇವಾಗಿಲ್ಲ. PUC ನಂತರ ಡಿಗ್ರಿ ಕೊಳ್ಳೆಗಾಲದಲ್ಲಿ ಮಾಡಿದ್ವಿ. ಆ ನಂತರ BEd MA ಇವೆಲ್ಲ ಮೈಸೂರಲ್ಲಿ ಮಾಡಿದ್ವಿ. ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಊರು? ಹೌದು ಸರ್, ಸಿಂಗಾನಲ್ಲೂರು. ಸಿಂಗಾನಲ್ಲೂರು, ಸಿಂಗಾನಲ್ಲೂರು ಪುಟ್ಟಸಾಮಯ್ಯ ಅಂತ, ಅವರು ಅವ್ರ ತಂದೆ. ನಿಮ್ಮ ತಂದೆಯವ್ರಿಗೆ ಅವ್ರಿಗೆ ಎಲ್ಲ ಒಂದು ಸ್ವಲ್ಪ ಪರಿಚಯ ಗೊತ್ತಿದೆ. ರಾಜ್ಕುಮಾರ್ ಕೂಡ ಬರ್ತಾ ಇದ್ರು, ಬಂದಾಗಲೆಲ್ಲ ಇವ್ರು ಭೇಟಿ ಮಾಡಿದ್ದಾರೆ. ಓಕೆ. ನೀವು ನೋಡ್ತಾ ಇದ್ರೆ ಅವ್ರನ್ನ ಚಿಕ್ಕ ವಯಸ್ಸಲ್ಲಿ? ಅದೇ, ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ. ಹೌದು. ಬರ್ತಾ ಇದ್ರು, ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು. ನಮ್ಮೂರ ಹತ್ರ ಬೂದ್ಬಾಳು ಅಂತಿದೆ, ವೆಂಕಟರಮಣ ಸ್ವಾಮಿ, ಅಲ್ಲಿಗೆ ಅವರು ಮನೆ ದೇವರು, ಅಲ್ಲಿಗೂ ಕೂಡ ಹೋಗಿ ಬರ್ತಾ ಇದ್ರು ಸರ್. ಅಂದ್ರೆ ಅವರು ತುಂಬಾ ನಾಟಕಗಳನ್ನೇನೋ ಮಾಡ್ತಾ ಇದ್ರಂತೆ. ಹೌದು ಸರ್, ಹೌದು ಸರ್. ಅಂದ್ರೆ ನಿಮ್ಮೂರಲ್ಲಿ ನಾಟಕದ ಕಲೆ ಇತ್ತ ತುಂಬಾ ಮುಂಚೆ? ಇದೆ ಸರ್, ಇದೆ ಸರ್. ನಿಮ್ಮ ತಂದೆಯವ್ರಿಗೇನಾದ್ರೂ ಹವ್ಯಾಸ ಇತ್ತ ನಾಟಕದ್ದು? ಹವ್ಯಾಸ ಅಂದ್ರೆ ಅದೇ, ಅವರೇನು ಮಾಡ್ತಾ ಇರ್ಲಿಲ್ಲ. ಅವ್ರ ಜೊತೆಲಿ ಪುಟ್ಟಸ್ವಾಮಿಗೌಡ ಅಂತ ಇದ್ರು, ಅವರು ತುಂಬಾ ಚೆನ್ನಾಗಿ ಇವ್ರಿಗೆ ಸ್ನೇಹಿತರು, ಸುಮಾರು ಜನ ಇದ್ರು ಅದರಲ್ಲಿ ಅವರೊಬ್ರು. ಮತ್ತು ಅಲ್ಲಿ ಕುಂಬಾರ ಬೀದಿ ಅವರು ನಾಟಕ ಮಾಡ್ತಾಯಿದ್ರು ಸರ್, ವೆಂಕಟರಮಣಯ್ಯ ಅಂತಂದ್ಬಿಟ್ಟು. ಅವರು ನಾಟಕ ಮಾಡುವಾಗ ಇವರೆಲ್ಲ ಕೂತ್ಕೊಂಡು ನೋಡೋದು, ಅವರಿಗೆಲ್ಲ ಉತ್ತೇಜನ ಕೊಡ್ತಾ ಇದ್ರು ಸರ್. ನೀವು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾಟಕಗಳನ್ನೆಲ್ಲ ನೋಡಿರೋ? ನೋಡಿದ್ದೆ. ಏನಾದರೂ ಇದೆಯಾ? ನೋಡಿದ್ದೀವಿ ಸರ್ ನಾಟಕಗಳು. ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಸುಧನ್ಮನ ಕಾಳಗ ಅಂತಂದ್ಬಿಟ್ಟು ಒಂದು ಮಾಡಿದ್ದು ನೆನಪಿದೆ ಸರ್, ನಮ್ಮ ಊರಲ್ಲೇ ಮಾಡ್ತಾಯಿದ್ರು. ಹೌದು. ಹೌದು ಸರ್. ನಿಮಗೇನು ನಾಟಕ ಅಷ್ಟೊಂದು ಆಕರ್ಷಣೆ ಆಗಲಿಲ್ವಾ? ಆಕರ್ಷಣೆ ನೋಡೋದಷ್ಟೇ ಆಕರ್ಷಣೆ ಸರ್, ಅದರಲ್ಲಿ ಆಸಕ್ತಿ ಇತ್ತು. ನಾವು ಪಾಲ್ಗೊಳ್ಳೋಕ್ಕೆ ನಮ್ಗೆ ಒಂದು ಸಾರಿ ಮಾತ್ರ, ನಮ್ಮ ಹೈಸ್ಕೂಲು ಓದ್ತಾ ಇರುವಾಗ ಒಂದೆರಡು ಸಾರಿ ಅವಕಾಶ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೆ ಸರ್. ಓ, ಪರವಾಗಿಲ್ಲ. ಈಗ ತಾವು ಶಿಕ್ಷಕರಾದ್ರಿ, ಆಗ ಜಮೀನನ್ನು ರೂಢಿಸಿದ್ರ ಅಥವಾ ನಿವೃತ್ತರಾದ ಮೇಲೆ ವ್ಯವಸಾಯ ಕಡೆ ಬಂದಿದ್ದ ತಾವು? ಅದಕ್ಕೆ ಮುಂಚೆ ಹೋಗ್ತಾ ಇದ್ದೆ ಸರ್. ಹಾಗಾಗಿ ನಮ್ಮ ಅಣ್ಣಂದ್ರು ಇದ್ರು ಊರಿನಲ್ಲಿ, ಅವರು ನೋಡ್ಕೊಳ್ತಾ ಇದ್ರು. ನಂತರ ನಾವು ಮದುವೆ ಆದ ನಂತರ ನಮಗೆ ಪ್ರತ್ಯೇಕವಾಗಿ ಕೊಟ್ಟರು. ಆಗ ಹಲವು ವರ್ಷಗಳು ನಮ್ಮ ಚಿಕ್ಕಬ್ಬಜಿ ಮಗ ಇದ್ದ, ಅವನಿಗೆ ಏನು ಉದ್ಯೋಗ ಇರಲಿಲ್ಲ, ಅದರಿಂದ ಅವರಿಗೆ ಜಮೀನನ್ನು ಕೊಟ್ಟು ಮಾಡ್ಕೊಳ್ಳೋಕೆ ಹೇಳಿದ್ದೆ. ಆನಂತರ ಅವರು ಮಾಡಲಿಲ್ಲ, ಬಿಟ್ಬಿಟ್ಟು ಬೆಂಗಳೂರು ಹೊರಟೋದ್ರು. ನಂತರ ಅಷ್ಟಕ್ಕೆ ನಂದು ರಿಟೈರ್ಡ್ ಸಮೀಪಿಸ್ತಾ ಇತ್ತು. ರಿಟೈರ್ಡ್ ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ತೊಡಗಿಸ್ಕೊಂಡು ಒಂದು ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀನಿ. ಜಮೀನು ಎಷ್ಟಿದೆ ವೃಷಭೇಂದ್ರ ಅವರೇ ತಮಗೆ? 4 ಎಕರೆ ಇದೆ ಸರ್. 4 ಎಕರೆ. ಏನೇನು ಬೆಳೆ ಇದೆ? ಇವಾಗ 2.5 ಎಕರೆ ತೆಂಗು ಹಾಕಿದ್ದೀವಿ ಸರ್, ಇನ್ನು 1.5 ಎಕರೆ ಕಬ್ಬು ಬೆಳೀತಾ ಇದ್ದೀವಿ, ಚೆನ್ನಾಗಿ ಬೆಳೀತಾ ಇದ್ದೀವಿ. 3.5 ಎಕರೆ ಆಯಿತು, ಇನ್ನು 1.5 ಎಕರೆ ಏನು ಮಾಡ್ತೀರಿ? 2.5 ಎಕರೆ, 2.5 ಅದೊಂದುವರೆ. ಓಕೆ, 2.5 ಎಕರೆ ತೆಂಗು. ತೆಂಗು ಓಕೆ, ಎರಡೇ ಬೆಳೆನಾ ಇನ್ಯಾವ ಬೆಳೆನೂ ಇಲ್ವಾ? ತೆಂಗು ಒಳಗಡೆ ಬೇರೆದನ್ನು ಬೆಳೀತಾ ಇದ್ವಿ, ಜೋಳ ಬೆಳೀತಾ ಇದ್ವಿ, ಉದ್ದು ಅಲಸಂದೆ ಹಾಕಿದ್ವಿ ಒಂದ್ಸರಿ, ನಂತರ ಬೇರೆ ಸಣ್ಣ ಪುಟ್ಟ ಬೆಳೆಗಳು, ಮತ್ತೆ ಒಂದು ಸ್ವಲ್ಪ ಭಾಗ ಹಣ್ಣು ಹಂಪಲು ಇವಕ್ಕೆ ತರಕಾರಿ. ಸುಮಿತ್ರ ಅವರೇ, ನಿಮ್ಮ ಹುಟ್ಟೂರು ಯಾವುದು ತಾಯಿ? ಸರ್, ಟಿ ನರಸೀಪುರದ ಪಕ್ಕ ಬಿನಕನಹಳ್ಳಿ. ಹೇಳಿ, ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು? ನಮ್ಮ ತಂದೆ ಬಿಸ್ನೆಸ್ ಸರ್, ಅವರೇ ಸ್ವಂತ ಗ್ರೇನೇಜ್ ಇಟ್ಟುಕೊಂಡಿದ್ರು. ಏನ್ ಹೆಸರು ನಿಮ್ ತಂದೆದು? ಬಿವಿ ಬಸವಣ್ಣ ಅಂತ. ತಾಯಿ ಏನ್ ಮಾಡೋರು? ತಾಯಿ ರೇವಮ್ಮ ಅಂತ, ಅವರು ಮನೇಲೆ ಇದ್ರು. ಅವರು ಹಸುಗಿಸು ಎಲ್ಲ ನೋಡ್ಕೊಂತ ಇದ್ರು ಊರಲ್ಲಿ. ಟಿ ನರಸೀಪುರಕ್ಕೆ ಬಂದ್ಮೇಲೆ ಮಾಮೂಲಿ ಗ್ರೇನೇಜ ಅಪ್ಪಾಜಿ ನೋಡ್ಕೊತ ಇದ್ರು. ಹಂಗಾಗಿ ನೀವೆಷ್ಟು ಜನ ಮಕ್ಕಳು ಸುಮಿತ್ರ ಅವರೇ? ನಾವು ಇಬ್ರು ಸರ್, ನಾನು ಮತ್ತೆ ನನ್ನ ತಂಗಿ. ಹೌದಾ, ಇಬ್ಬರು ಹೆಣ್ಮಕ್ಳು? ಇಬ್ಬರು ಹೆಣ್ಮಕ್ಳು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಾವು ವಿದ್ಯಾಭ್ಯಾಸ ಎಲ್ಲ ಊರಲ್ಲಿರುವಾಗ ಬಿನಿಂಗ್ನಳ್ಳಿಲೇ ಓದಿದ್ದು, ಮತ್ತೆ ಹೈಸ್ಕೂಲು ಟಿ ನರಸೀಪುರ ವಿದ್ಯೋದಯದಲ್ಲಿ ಓದಿದ್ದು. ಆಮೇಲೆ ಓದ್ಲಿಲ್ವಾ? ಇಲ್ಲ ಸರ್, ಅವಾಗೆಲ್ಲ SLC ಬಿಡಿಸ್ಬಿಡೋದು, ಅಷ್ಟೆಲ್ಲ ಮದುವೆ ಮಾಡಿಬಿಟ್ರು. ಹಂಗಾಗಿ ನಿಮಗೆ ಓದಬೇಕು ಅನ್ನೋ ಆಸೆ ಇತ್ತೆ? ಇತ್ತು ಸರ್, ಆದರೆ ಅವಾಗ ಭಯ ಜಾಸ್ತಿ ಇತ್ತು, ಅದರಿಂದ ನಾವು ಮತ್ತೆ ಏನು ತಂದೆಗಿನ ಮಾಡಲಿಲ್ಲ. ಜಮೀನು ಇತ್ತ ತಂದೆಯವ್ರಿಗೆ? ಹ್ಞೂ ಇತ್ತು ಸರ್, ಇವಾಗಲೂ ಇದೆ ಜಮೀನು. ಚಿಕ್ಕಪ್ಪತಿರೆಲ್ಲ ಮಾಡ್ತಾ ಇದ್ದಾರೆ, ಭತ್ತ ಬೆಳೀತಾರೆ. ತಂದೆ ಏನು ಬೆಳೀತಾ ಇದ್ರು? ತಂದೆ ಭತ್ತ, ನಮ್ಮ ಕಡೆ ಎಲ್ಲ ಭತ್ತನೇ ಜಾಸ್ತಿ. ಈಗ ಅದೆಲ್ಲ ಸುಖನ್ ರಾಜು ಎಲ್ಲ ಬೆಳೀತಾರೆ. ಹೌದಾ, ನೀವು SLC ವರೆಗೆ ಓದಿದ್ರಲ್ಲಮ್ಮ, ಓದೋ ಸಂದರ್ಭದಲ್ಲಿ ಜಮೀನಿಗೆ ಹೋಗೋದು, ವ್ಯವಸಾಯದ ಕೆಲಸದಲ್ಲಿ ಏನಾದರೂ ಸಹಕರಿಸೋದು, ಇಲ್ಲ ಮನೆಯಲ್ಲಿ ತಾಯಿಗೆ ಹಸು ಏನಾದರೂ ಇಟ್ಟಿದ್ರೆ ಅದರಲ್ಲಿ ಕೆಲಸ ಮಾಡೋದು, ಆ ಥರದ್ದೇನು ಮಾಡ್ತಿರ್ಲಿಲ್ವಾ? ಅಂದರೆ ಮಾಡ್ತಿರಿ ಸರ್, ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮ್ಮ ಕಡೆ ಹುಳ, ಅದೇ ರೇಷ್ಮೆ ಹುಳು ಬೇಯಿಸ ಮಾಡುವಾಗ ಅವಾಗ ತೋಟಕ್ಕೆಲ್ಲ ಕರ್ಕೊಂಡು ಹೋಗೋರು ಸೊಪ್ಪೆಲ್ಲ ತಗೊಂಬರೋಕ್ಕೆ, ಆ ಸಣ್ಣ ವಯಸ್ಸಲ್ಲಿ ಸರ್. ಮತ್ತೆ ದೊಡ್ಡವರಾದ್ಮೇಲೆ ಮನೆ ಬಿಟ್ಟು ಆಚೆ ಕಳಿಸ್ತಿರ್ಲಿಲ್ಲ. ಹಂಗಾಯ್ತು. ಅಂದ್ರೆ ತಂದೆ ಹಿಪ್ನೇರಳೆ ಸೊಪ್ಪು ಬೆಳೆಯೋರು? ಹಾ, ಬೆಳೆಯೋರು. ಮತ್ತೆ ಗ್ರೈನೇಜ್ ಇಟ್ಕೊಂಡು? ಗ್ರೈನೇಜ್ ಇಟ್ಕೊಂಡು. ರೇಷ್ಮೆ ಮೊಟ್ಟೆ ಮಾಡ್ತಾರೆ, ಅದ್ರ ಬಗ್ಗೆನು ಆಸಕ್ತಿ ಬೆಳೀಲಿಲ್ವಾ ತಮ್ಗೆ? ಮೊಟ್ಟೆ ಹೇಗೆ ಮಾಡ್ತಾರೆ? ಹ್ಞೂ, ಅದೆಲ್ಲ ಇದೆ ಸರ್. ನಾವೇ ಆಳ್ಗಳು ಇಟ್ಕೊಂಡು ಅದೇ ಬಿಲ್ಡಿಂಗಲ್ಲಿ ನಮ್ಮ ಮನೇಲೇ ಎಲ್ಲ ತಯಾರು ಮಾಡ್ತಿದ್ದು, ಅದೆಲ್ಲ ನಾವು ನೋಡ್ಕೊತಾ ಇದ್ವಿ. ನಮ್ಮ ತಂದೆ ಬಿಟ್ಟು ಹೋದ್ರೆ ಬಂದವ್ರಿಗೆ ರೈತರಿಗೆ ಅದನ್ನು ಮಾರಾಟ ಮಾಡೋಕ್ಕೆ ನಾವೇ ಕೊಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಶೀಟಲ್ಲಿ ಮೊಟ್ಟೆ ಮಾಡ್ತಾ ಇದ್ದೆ? ಹ್ಞೂ ಹೌದು ಸರ್. ಲೂಸ್ ಎಗ್ಸ್? ಇಲ್ಲ ಇಲ್ಲ, ಶೀಟಲ್ಲಿ ಪೇಪರ್ಸ್ ಅಲ್ಲಿ ಮೊಟ್ಟೆ ಮಾಡ್ತಾ ಇದ್ದೆ. ಅದೆಲ್ಲ ಗೊತ್ತಾ ನಿಮ್ಗೆ? ಗೊತ್ತು ಸರ್. ಚಿಟ್ಟೆ ಇದ್ ಮಾಡೋದು, ಚಿಟ್ಟೆ ಬಿಡೋದು, ಚಿಟ್ಟೆ ತೆಗೆಯೋದು, ಅದೆಲ್ಲ ನಮ್ಮ ಮನೇಲೆ ಆಳ್ಗಳು ಇಟ್ಕೊಂಡು ನಮ್ಮ ತಂದೆನೇ ಮಾಡ್ತಾ ಇದ್ದೆ. ಅದು ಅದೆಲ್ಲ ಕಷ್ಟ ಅಂತ ಏನು ಅನ್ನಿಸ್ತಾ ಇರ್ಲಿಲ್ವ ನಿಮ್ಗೆ? ಇಲ್ಲ ಸರ್, ಅದು ಅಂದರೆ ಪಕ್ಕದ ಬಿಲ್ಡಿಂಗ್ ಇತ್ತು, ಎಲ್ಲ ಮಾಡೋರು, ಮನೆಗೆ ತಂದಿಡೋರು, ಯಾರು ಬಂದರೆ ರೈತರಿಗೆ ಕೊಡಮ್ಮ ಅಂತೆಲ್ಲ ಹೇಳೋರು, ಕೊಡ್ತಾ ಇದ್ವಿ, ಚೆನ್ನಾಗಿ ನಡೀತಿತ್ತು ಸರ್. ಏನು ರೇಟಿಗೆ ಮಾರ್ತಿದ್ರಿ ಅಂತ ಏನಾದರೂ ನೆನಪಿದೆಯಾ? 100 ಮೊಟ್ಟೆಗೆ ಏನು ರೇಟ್ ಇತ್ತು ಅವಾಗ? ಇತ್ತು ಸರ್, ಒಂದೊಂದ್ಸರಿ ಚೆನ್ನಾಗೇ ಲಾಭ ಸಿಗೋದು. ಅದು ಒಂದೊಂದ್ಸರಿ 100 ಮೊಟ್ಟೆಗೆ 300 ರೂಪಾಯಿ, 400 ರೂಪಾಯಿ ಇರೋದು, ಒಂದೊಂದ್ಸರಿ 100 ರೂಪಾಯಿನೂ ಇರೋದು, 50 ರೂಪಾಯಿಗೂ ಇರೋದು. ಅಂದರೆ ನಮ್ಮ ತಂದೆ ಮಾಡಿರೋದು, ನಮ್ಮ ಇದುವರೆಗೂ ನಮ್ಮದು ಪ್ರಾಪರ್ಟಿ ಏನು ಮಾಡಿದ್ರೆ ನಮ್ಮ ತಂದೆ, ನಾವು ಅದರಿಂದನೇ ಚೆನ್ನಾಗಿ ಇಂಪ್ರೂವ್ ಆಗಿರೋದು ಸರ್. ಅಲ್ವಾ, ನಿಮ್ಮ ತಂದೆ ಯಾವತ್ತು ರೇಷ್ಮೆ ಹುಳ ಸಾಕ್ಲಿಲ್ವಾ? ಬರೀ ಮೊಟ್ಟೆ ಮಾಡಿ ಬೇರೆಯವ್ರಿಗೆ ಕೊಟ್ರಷ್ಟೇನಾ? ಇಲ್ಲ ಸರ್, ಊರಲ್ಲಿರುವಾಗ ಅದು ಮಾಡ್ತಾ ಇದ್ವಿ, ರೇಷ್ಮೆ ಹುಳನು ಮಾಡ್ತಾ ಇದ್ರು. ಅದನ್ನ ಚಂದ್ರಿಕೆ ಅದಕ್ಕೆ ಬಿಡೋದು, ಅದೆಲ್ಲ ನಮ್ಮ ಮನೇಲಿ ನಡೆದಿದೆ ಸರ್, ನೋಡಿದೀವಿ, ಅದೆಲ್ಲ ನೋಡಿದೀವಿ. ನೋಡಿದಿರಷ್ಟೇ, ಮಾಡಿಲ್ಲ ಏನು? ಮಾಡಿದೀವಿ ಸರ್, ಅದು ಗೂಡು ಬಿಡಿಸೋದು, ಉಳಿಗೆ ಸೊಪ್ಪು ಹಾಕೋದು, ಇವಾಗ ನಂಗೆಲ್ಲ ಅವಾಗೆಲ್ಲ ಕಟ್ ಮಾಡೋದು, ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಎಲ್ಲ ಸಣ್ಣ ಸಣ್ಣಕ್ಕೆ ಸಣ್ಣ ಮರಿಗೆ ಸಣ್ಣದಾಗಿ ಕಟ್ ಮಾಡೋದು, ಅದೆಲ್ಲ ನೋಡಿದ್ವಿ ಸರ್, ಮಾಡಿದ್ವಿ ನಾವು. ಅಂದ್ರೆ ತಟ್ಟೆನಲ್ಲಿ ಇಟ್ಟು ಹುಳ ಅವಾಗ ಮಾಡ್ತಿದ್ದು. ಹೌದು ಅಲ್ವಾ? ಹೌದು ಸರ್. ಅಂದ್ರೆ ಶಾಲೆಗೂ ಹೋಗ್ಬೇಕು, ಮನೇಲಿ ಕೆಲಸನೂ ಮಾಡ್ಬೇಕು. ಇದ್ವು ಮನೆಯಲ್ಲಿ? ಇದು ಇತ್ತು ಸರ್. ಎಷ್ಟು ಹಸುಗಳು ಇಟ್ಕೊಂಡಿದ್ರು? ಒಂದು ಅದೇ ತುಂಬಾ, ಒಂದು 10-12 ಹಸು ಇತ್ತು ಸರ್. ಬೆಳಗ್ಗೆ ಒಂದ್ ಟೈಮು ಒಂದು 20-30 ಲೀಟರ್ ಹಾಲು ಹಾಕೋರು, ಸಂಜೆಗೂ ಅಷ್ಟು ಹಾಲು ಹಾಕ್ತಿದ್ರು. ನಮ್ದು ದೊಡ್ಡ ಫ್ಯಾಮಿಲಿ ಸರ್, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ತಾ, ಎಲ್ಲರ ಮಕ್ಕಳು, ನಮ್ಮ ದೊಡ್ಡಪ್ಪನ ಮಕ್ಕಳು, ಹಂಗೆ ಎಲ್ಲರೂ ಇದ್ದು. ನಮ್ಮ ಅಜ್ಜಿ ಒಬ್ರು ಇದ್ರು ಸರ್, ಅಜ್ಜಿ ಹೇಳ್ದಂಗೆ ನಮ್ಮ ಮನೇಲಿ ನಡೀತಾ ಇತ್ತು. ಓ, ಏನು ಅಜ್ಜಿ ಹೆಸರು? ಬಸಮ್ಮ ಅಂತ. ಅವರೇ ಮನೆಯ ಮುಖ್ಯಸ್ಥರು? ಹೌದು ಸರ್, ಭಾರಿ ತುಂಬ ಸ್ಟ್ರಿಕ್ಟ್ ಅಜ್ಜಿ, ಹಿಂಗೆಷ್ಟು ಜನಕ್ಕೆ ಹಿಂಗೆ ಮಾಡಬೇಕು ಅಂದರೆ ಹಂಗೆ. ನಮ್ಮ ತಾಯಿ ಆದರೂ ನಮ್ಮ ದೊಡ್ಡಮ್ಮ ಆದರೂ ಹಿಂಗೆ ಒಂದೊಂದು ಟೈಮಿಗೆ ಒಬ್ಬೊಬ್ಬರಿಗೆ ನೇಮಿಸ್ತಾ ಇದ್ರು, ಒಬ್ಬೊಬ್ಬರೇ ಹಸು ಹಾಲು ಕರಿಬೇಕಾದ್ರೆ 20-30 ಲೀಟ್ರು ಕಷ್ಟ ಆಗುತ್ತೆ ಅಂತ, ಬೆಳಗ್ಗೆ ಒಬ್ಬರಿಗೆ ಸಂಜೆ ಒಬ್ಬರಿಗೆ. ನಮ್ಗಳಿಗೂ ಅಷ್ಟೇ, ಸ್ಕೂಲ್ಗೆ ಹೋಗೋ ಮುಂಚೆ ಹಿಂಗೆ ಇಷ್ಟು ಹೋಗಿ ಕೆಲಸ ಮಾಡಿ ಬರಬೇಕು. ಹಂಗೆ ನಮ್ಮ ಅಜ್ಜಿ ಇರುವಾಗ ಚೆನ್ನಾಗಿ ನಡೀತು ಸರ್. ಅಂತ ಅಜ್ಜಿ ಇರ್ಬೇಕಲ್ವ ಎಲ್ಲ ಮನೆಯಲ್ಲಿ? ಹೌದು ಸರ್. ಅಲ್ವಾ, ಹೌದು, ನಿಮ್ಗೆ ಹಾಗನ್ಸಲ್ವೇ? ಅಂದ್ರೆ ಬೆಳಗಾಗೆದ್ದು ಎಲ್ಲರಿಗೂ ಕೆಲಸ ಹಂಚೋರು ಹಂಚೋರು. ಹೌದು. ಅಜ್ಜಿ ಏನು ಕೆಲಸ ಮಾಡೋರು? ಅಜ್ಜಿ ಇದೇ ಸರ್ ಅವರ ವಿಚಾರಣೆ. ಹಾಂ, ಮೇಲ್ವಿಚಾರಣೆ ಅಂದರೆ ಅವ್ರು ವಯಸ್ಸಿರಲಿರುವಾಗ ನಮ್ಗೆ ವಯಸ್ಸಾದ್ಮೇಲಿಂದ ಎಲ್ಲಿ ಒಂದು ಹಿಂಗೆ ರೇಷ್ಮೆ ಹುಳು ಬೆಳೆದಾದ್ಮೇಲೆ ಆ ಗೂಡು ಎಲ್ಲ ಮಾರಾದ್ಮೇಲೆ ಆ ಮಕ್ಕಳನ್ನ ಕರ್ಕೊಂಡೋಗಿ ನರಸೀಪುರದಲ್ಲಿ ಫಿಲಮ್ ಕರ್ಕೊಂಡೋಗೋರು ಸರ್. ನೋಡಿದ್ರೆ ಹ್ಞೂ, ಅಜ್ಜಿ ಜೊತೆನೆ ನಾವು ಹೋಗ್ಬೇಕು. ಆಮೇಲೆ ದೊಡ್ಡವರಿಗೆ ಒಂದು ಟೈಮ್ ಕೊಡೋರು, ನೀವು ಹೋಗಿ ಬನ್ನಿ ಅಂತ. ಹೌದಾ? ಹ್ಞೂ, ಅಜ್ಜಿ ಹಂಗೆ ಚೆನ್ನಾಗಿ ನೋಡ್ಕೊಂತ ಇದ್ರು. ಯಾವ್ಯಾವ ಸಿನಿಮಾ ನೋಡಿದ್ರಿ ಅಜ್ಜಿ ಜೊತೆ? ಅವೆಲ್ಲ ರಾಜ್ಕುಮಾರ್ ಫಿಲಮ್ಗಳು, ಹಳೆ ಫಿಲಮ್ಗಳು ಸರ್. ಇವಾಗ ನೆನ್ಸ್ಕೊಂತ ಇದ್ದೀವಿ, ಇವಾಗ ನಮ್ಮ ಮಕ್ಕಳು ನಮ್ಮ ಜೊತೆ ಬರಲ್ಲ, ಆವಾಗ ನಮ್ಮ ಅಜ್ಜಿ ಜೊತೆ ನಾವೆಲ್ಲ ಹೋಗ್ತಾ ಇದ್ವಿ. ಆಗ ಹೋದ್ರೆ ಏನೇನು ಸರ್, ಕಡಲೆಪುರಿ ಕೊಟ್ಟು ತಗೊಂಬಿಡೋದು, ಎಲ್ಲರಿಗೂ ಅಷ್ಟು ಕಡಲೆಪುರಿ ಕೊಡೋದು, ಅದು ತಿನ್ಕೊಂಡು ನಿಜವಾಗ್ಲೂ ಅವೆಲ್ಲ ನೆನ್ಸ್ಕೊಂಡ್ರೆ ಖುಷಿ ಅನಿಸುತ್ತೆ. ಏನು ಟೆಂಟ ಅಥವಾ ಥಿಯೇಟ್ರ? ಟಾಕೀಸ್ ಸರ್. ಹೆಸರು ಟಾಕೀಸ್? ಭಗವಾನ್ ಮುರುಗನ್ ಅಂತ ಇದೆ ಸರ್ ಇವಾಗಲೂ, ಟಿ ನರಸೀಪುರದಲ್ಲಿ ಇದೆ. ಪರವಾಗಿಲ್ಲ. ಏನು ಗಾಡಿ ಕಟ್ಕೊಂಡು ಹೋಗೋರ ಸಿನಿಮಾ ನೋಡೋಕ್ಕೆ? ಅಂದರೆ ನಮ್ಮೂರು ಬಿನಿಕ್ನಳ್ಳಿಗೂ ಮತ್ತು ಟಿ ನರಸೀಪುರಕ್ಕೂ 3 ಕಿಲೋಮೀಟ್ರ್ ಸರ್. ಒಂದೊಂದ್ಸರಿ ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು ಸರ್. ಏನೋ ಖುಷಿ ಅಲ್ಲ. ನಮ್ಮ ಅತ್ತೆ ಮಗ ಒಬ್ಬನು, ಸೋದರದ ಅತ್ತೆ ಮಗ ಒಬ್ಬರು ಇದ್ದ, ಪ್ರಸಾದ್ ಅಂತ, ಅವ್ನು ನಮ್ಮನೇಲೇ ಓದ್ತಿದ್ದ. ಅವನು ನಮ್ಮ ದೊಡ್ಡಪ್ಪನ ಮಕ್ಕಳು ನಾವೆಲ್ಲರೂ ಸೇರಿ ಒಟ್ಟಿಗೆ ಒಂದು 5-6 ಜನ ಕರ್ಕೊಂಡು ಹೋಗೋರು ಸರ್. ನೋಡಿದ್ರ ಅಜ್ಜಿನೂ ನೋಡೋರ ಫಿಲಮ್? ಹ್ಞೂ, ಅಜ್ಜಿನೂ ನೋಡೋರು ಸರ್. ಹಾಗೇನು ಸೀಟ್ ಸಿಗಿರಲಿಲ್ಲ ಅಂದ್ರೆ ಅದೇ ಮುಂದ್ಗಡೆ ಖಾಲಿ ಜಾಗ ಇರುತ್ತಲ್ಲ ಸರ್, ಅಲ್ಲೇ ಕುತ್ಕೊಂಡು ನೋಡೋದು ನೆಲ. ಹ್ಞೂ, ನೆಲದಲ್ಲಿ ಬಿಡಿ, ಅದೇ ಒಂದು ಮಜಾ. ಹೌದು ಸರ್. ಎಸ್, ವೃಷಭೇಂದ್ರ ಅವರೇ, ಈಗ ನಿಮ್ಮ ತಂದೆಯವರು ಹಾಕಿದ್ದೇನ ತೆಂಗು ಅಥವಾ ತಾವು ಹಾಕಿದ್ರ? ಇವಾಗ ನಾನು ಹಾಕಿರೋದು ಹಳೇದು ಇದೆ ಸರ್, ಅವ್ರು ಹಾಕಿದ್ದದ್ದು. ಸುಮಾರು ಒಂದು ಈಗ ಒಂದು 20 ಗಿಡ ಇದ್ದಾವೆ ಮಧ್ಯಂತರದಲ್ಲಿ, ಅಂದರೆ ಸುಮಾರು ನಮ್ಮ 70-75 ಇಸ್ವಿಲಿ ಹಾಕಿದ್ದದ್ದು, ಅವೊಂದು 30 ಗಿಡ ಇದ್ದಾವೆ. ಈಗ ನಾನು 108 ಸಸಿ ಹಾಕಿಸ್ತೆ 2.5 ಎಕರೆಗೆ. ಅದೇನು ತೆಂಗಿನ ತೋಟನೇ ಮಾಡಬೇಕು ಅನ್ನೋ ಆಸೆ ತಮಗೆ? ಮಾಡಬೇಕು ಅನ್ನೋದು ಅದು ಶಾಶ್ವತವಾಗಿ ಮುಂದಕ್ಕೆ ಮುಂದಿನ ಪೀಳಿಗೆಗೂ ಬರುತ್ತೆ ಅಂತಕ್ಕಂಥ ಉದ್ದೇಶ ಸರ್. ಹೌದಾ? ಈಗ ಅಷ್ಟೇ ಮಾಡಿಬಿಟ್ಬಿಟ್ರೆ ಮುಂದೆ ನಮ್ಮ ಮಕ್ಕಳು ಮಾಡ್ತಾರೋ ಇಲ್ವೋ, ಇದಾದರೆ ಒಂದು ರೀತಿ ಹೇಗೋ ಒಂದು ನಿಭಾಯಿಸ್ಕೊಂಡು ಹೋಗ್ತಾರೆ. ಅದರಿಂದ ಮುಂದಿನ ಪೀಳಿಗೆಗೂ ಇದು ಹೇಗೋ ಏನು ಮಾಡದಿದ್ರೂ ಕೊನೆ ಪಕ್ಷ ಅದು ಕಲ್ಪವೃಕ್ಷ ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮನ್ನು, ಅದನ್ನು ಸುಲಭವಾಗಿ ನಿರ್ವಹಿಸ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಸರ್. ಓಕೆ, ಈಗ ನೀವೇ ತೋಟ ಅಭಿವೃದ್ಧಿ ಮಾಡಿದ್ರಲ್ಲ, ನಿಮ್ಮ ತಂದೆಯವರು ಯಾವ ತರಹ ತೋಟ ಮಾಡ್ತಾ ಇದ್ರು, ಹೇಗೆ ಅದರ ನಿರ್ವಹಣೆ ಮಾಡ್ತಾ ಇದ್ರು ಅನ್ನೋದು ತಿಳ್ಕೊಂಡಿದ್ದೀರಾ? ಹಾ, ತಿಳ್ಕೊಂಡಿದ್ದೀವಿ ಸರ್. ಅಂದರೆ ಏನಾಗೋಯ್ತು ಅಂದರೆ, ನಮ್ಮ ತಂದೆ ಸುಮಾರು 60 ವಯಸ್ಸು ಮುಂಚೆನೆ ಅವ್ರಿಗೆ ಕಣ್ಣು ಕಳ್ಕೊಂಬಿಟ್ರು ಸರ್. ನರಗಳು ವೀಕ್ ಆಗಿಬಿಟ್ಟು ಕಣ್ಣು ಕಾಣ್ತಾ ಇರಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಸ್ವಲ್ಪ ನೆನಪು. ಜೊತೆಯಲ್ಲಿ ಕರ್ಕೊಂಡೋಗಿದ್ದಾರೆ ನಾವು ಹಸುಗಳನ್ನು ಈ ಬಾಳ್ಗುಣಸೆ ಅಂತಿದೆ ಚಿಕ್ಕಲ್ಲೂರು ಪಕ್ಕ, ಅಲ್ಲಿ ಬಿಡ್ತಾಯಿದ್ರು ಹಸುಗಳನ್ನು, ಅಲ್ಲಿಗೆ ಜೊತೇಲಿ ಕರ್ಕೊಂಡು ಹೋಗ್ತಾಯಿದ್ರು. ಅದೇ ರೀತಿ ಅವರು ತೋಟಕ್ಕೆ ಹೋಗ್ಬೇಕಾದ್ರೂ ನನ್ನ ಚಿಕ್ಕವನಲ್ವ, ಅದರಿಂದ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಅವ್ರ ಜೊತೆಯಲ್ಲೆಲ್ಲ ಹೋಗ್ತಾಯಿದ್ದೆ. ಅಂದರೆ ಅದಕ್ಕಿಂತ ಹೆಚ್ಚಿಗೆ ಅದೇ ಒಂದು ರೇಷ್ಮೆ ಹುಳು ಸಾಕೋದು, ಒಂದಷ್ಟು ಸೊಪ್ಪು ಕಿಪ್ಪು ಕಿತ್ಕೊಂಬರುವ ಕರ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಅನುಭವ ಇದೆ ಸರ್, ಅದಕ್ಕಿಂತ ಹೆಚ್ಚು. ಅನಂತರ ಅವರು ಒಂದೇ ಕಡೆ ಕೂತ್ಕೊಂಡ್ಬಿಡ್ತಾಯಿದ್ರು. ಈಗ ತಾವು ತೋಟ ಅಭಿವೃದ್ಧಿ ಮಾಡಿದ್ರಲ್ಲ, ಎಲ್ಲಿಂದ ಬಿತ್ತನೆ ಕಾಯಿ ತಂದ್ರಿ ಅಥವಾ ಸಸಿ ಎಲ್ಲಿಂದ ತೊಗೊಂಬಂದ್ರಿ? ಸಸಿಗಳು ಇಲ್ಲಿ ನಮ್ಮ ಮೈಸೂರು ಹತ್ರ ಐರಳಿ ಅಂತ ಇದೆ, ಅದೇ ಐರಳಿ ಗುರುಸ್ವಾಮಿಯವ್ರ ತೋಟನೇ. ಅವ್ರ ತೋಟದಲ್ಲೇ ನಮ್ಮ ಸಡುಕರಿದ್ರು ಅಲ್ಲಿ ಐರಳಿಯವರು, ಅವ್ರು ಇಲ್ಲೇ ಚೆನ್ನಾಗಿದೆ ತಗೊಂಡೋಗಿ ಅಂತ ಹೇಳಿದ್ರು. ಸಸಿ ತಂದು? ಸಸಿ ತಗೊಂಡೋಗಿ. ಓಕೆ, ಯಾವ ಥರ ಆಯ್ಕೆ ಮಾಡ್ಕೊಂಡ್ರಿ ಸಸಿನ? ಸರ್, ನಮಗೆ ಅಷ್ಟು ಇದಾಗಲಿಲ್ಲ. ನಾನು ಅವರು ಸ್ವಲ್ಪ ದೊಡ್ಡದಾಗಿರೋ ತಗೊಳ್ಳಿ ಇದು ಬೇಡ ಅಂತಿದ್ರು, ಇಲ್ಲ ದೊಡ್ಡದು ಚಿಕ್ಕದಾದರೂ ಚೆನ್ನಾಗಿದ್ದರೆ ಅಂದ್ಬಿಟ್ಟು ಸ್ವಲ್ಪ ಆಯ್ಕೆ ಮಾಡಿಕೊಂಡೆ. ಬಟ್ ಅವರು ಆ ಥರ ಆಯ್ಕೆ ಮಾಡ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ಒಂದು ಕಡೆಯಿಂದ ತಗೊಂಡೋಗ್ಬೇಕು ಅಂದ್ಬಿಟ್ಟು ಕಿತ್ಕೊಡ್ತಾ ಇದ್ರು ಸರ್. ಓಕೆ, ಈಗ ನಿಮ್ಮ ಜಮೀನಲ್ಲಿ ಯಾವ ತರಹ ನಾಟಿ ಮಾಡಿಕೊಂಡ್ರಿ, ಏನು ಅಂತರದಲ್ಲಿ ತೆಂಗು ಹಾಕ್ಕೊಂಡಿದ್ದೀರಿ? ಗಿಡದಿಂದ ಗಿಡ, ಸಾಲಿನ ಸಾಲು? ಗಿಡದಿಂದ ಗಿಡ, ಸಾಲಿನ ಸಾಲಿಗೆ 30 ಅಡಿ ಸರ್. 30 ಅಡಿ? 30 ಅಡಿ ಚಚ್ಚೌಕ ಹಾಕಿ? ಚಚ್ಚೌಕ ಹಾಕಿ. ಗುಂಡಿ ಎಷ್ಟಡಿ? ಗುಂಡಿ 3 ಅಡಿಗೆ ತೋಡಿಸ್ವಿ ಸರ್. 3 ಅಡಿಗೆ ತೋಡಿಸಿ ಒಂದಷ್ಟು ಉಗ್ನಿ ಇದು ಮತ್ತು ಎಕ್ಕದ್ದು ಇದೆಲ್ಲ ಹಾಕಿ ಆಮೇಲೆ ಬೇವಿನಿಂಡಿ ಸ್ವಲ್ಪ ಹಾಕಿದ್ವಿ. ಅದು ಹಾಕ್ಬಿಟ್ಟು ಆಮೇಲೆ ಅದು ಹಾಕ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಇದು ಗೆದ್ದಲು ಪೌಡ್ರ್ ಅಂತೇನೋ ಕೊಟ್ಟಿದ್ರು, ಅದಾಕ್ಬಿಟ್ಟು ಆಮೇಲೆ ನೆಟ್ವಿ ಸರ್. ಆದರೂ ನಾವು ಸ್ವಲ್ಪ ಆ ಕಡೆ ಈ ಕಡೆ ಗಮನಿಸ್ ಮನೆ ಕಟ್ಟಿಸ್ತಾ ಇದ್ದೆ ಅವಾಗ, ಆ ಟೈಮ್ಲಿ ನಾನು ಹೇಳಿದ್ದಂಥವ್ರು ಸ್ವಲ್ಪ ಮೇಲ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಸರ್. ಈ ಗಾಳಿ ಬಂದಾಗ ಏನಾಗೋಯ್ತು, ಅದು ಒಂದು 3 ವರ್ಷದ ಗಿಡದಲ್ಲಿ ಎಲ್ಲ ಹೊರಗ್ಬಿಟ್ಟಿತ್ತು, ಒಂದು 20-30 ಹೊರಗ್ಬಿಟ್ಟಿದೆ ಸರ್. ಆಮೇಲೆ ಅವನ್ನೆಲ್ಲ ನಿಲ್ಲಿಸ್ವಿ, ಇವಾಗೆಲ್ಲ ಚೆನ್ನಾಗಿದೆ ಸರ್. ಹೌದಾ, ಎಷ್ಟು ವರ್ಷ ಆಗಿದೆ ನೀವು ತೆಂಗಾಕಿ? 5 ವರ್ಷ ತುಂಬ, 6ನೇ ವರ್ಷ ನಡೀತಾ ಇದೆ. 6ನೇ ವರ್ಷ, ಓಕೆ. ಯಾವ ತರಹ ನಿರ್ವಹಣೆ ಮಾಡ್ತೀರಿ ತೋಟನ? ಏನು ಗೊಬ್ಬರ ಹಾಕ್ತೀರಿ, ಎಷ್ಟು ಸರಿ ಉಳುಮೆ ಮಾಡ್ತೀರಿ, ಹೇಗೆ ಹೇಳಿ? ಅದು ಅದೇ ಅದ್ರ ಜೊತೆಲಿ ಜೋಳ ಆಗ್ತಾ ಇದ್ವಿ ಸಾಮಾನ್ಯವಾಗಿ, ಅದು ಜೋಳನೇ ಜಾಸ್ತಿ. ಒಂದು ಸರಿ ಮಾತ್ರ ಜೋಳ ಅಂದರೆ ಯಾವುದು? ಮುಸ್ಕಿನ ಜೋಳ, ಮೆಕ್ಕೆಜೋಳ. ಮೆಕ್ಕೆಜೋಳ, ಮೆಕ್ಕೆಜೋಳ, ಮುಸ್ಕಿನ ಜೋಳ. ಅದು ಹಾಕುವಾಗ ಅದು 3 ಅಡಿಗೆ ಒಂದು ಸಾಲು ಬರ್ತಾಯಿತ್ತು. ನಾವು ಅದು ಮಿಕ್ಕದ್ದೆಲ್ಲ ಇದು ತೆಂಗಿನ ಮರಕ್ಕೂ ಕೂಡ ಅಲ್ಲಿ 2 ಪೈಪ್ ಬಿಡ್ತಾ ಇದ್ವಿ ಜಾಸ್ತಿ. ಅದಕ್ಕಾಗಿ ಗೊಬ್ಬರನೇ ಇದಕ್ಕೂ ಆಗ್ತಾ ಇತ್ತು. ಬಹುಶಃ ಒಂದು 2-3 ವರ್ಷ ನಾವು ಅಷ್ಟೇನು ಅದಕ್ಕೆ ಪೋಷಣೆ ಮಾಡಲೇ ಇಲ್ಲ, ಅಲ್ಲೇ ಬೆಳೆ ಬೆಳೀತಾ ಇದ್ವಿ. ಅದು ನಂತರ ಏನು ಮಾಡಿದೆ ಅಂದರೆ ಅದ್ರ ಸುತ್ತ ಒಂದು ಪಾತೆ ಥರ ಮಾಡಿ, ಆಳಿನ ಕೈಯಲ್ಲೇ ಮೌಟಿನಲ್ಲಿ ಪಾತೆ ಮಾಡಿಸಿ ಅಲ್ಲಿಗೆ ಒಂದಷ್ಟು ಗೊಬ್ಬರ, ದನದ ಗೊಬ್ಬರ ಹಾಕಿಸ್ತೇವೆ ಸರ್. ತಿರ್ಗಾ ಇನ್ನೊಂದು ಸಾರಿ ಅದೇ ರೀತಿ ಇದರಲ್ಲಿ ಟ್ರಿಲ್ಲರಲ್ಲಿ ರೌಂಡಾಗಿ ಇದು ಮಾಡಿಸಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಒಂದಷ್ಟು ಇದನ್ನು ಹಾಕ್ಸಿದೆ, ಬೇವಿನಿಂಡಿ ಹಾಕ್ಬಿಟ್ಟು ಈ ಟ್ರೈಕೋಡರ್ಮನ್ನು ಹಾಕಿದ್ದೀನಿ ಸರ್. ಟ್ರೈಕೋಡರ್ಮನ್ ಒಂದು 10 ಪ್ಯಾಕೆಟು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಇಲ್ಲಿ ಒಂದು 8 ದಿವಸ ಬಿಟ್ಟಿದ್ದೆ, ಮಳೆ ಬೇರೆ ಬೀಳ್ತಾ ಇತ್ತು, ಅದನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಮಿಕ್ಸ್ ಮಾಡ್ತಾ ಇದ್ವಿ. ಆಮೇಲೆ ಒಂದು 15 ದಿವಸ ಬಿಟ್ಟು ಅದಕ್ಕೆ ಒಂದು ಸುಮಾರು ಒಂದು 5-5 ಕೆಜಿ ಕೊಡಿಸಿದೆ. ನೀರಿನ ವ್ಯವಸ್ಥೆ ಏನು ಋಷಭೇಂದ್ರ ಅವರೇ ತೋಟಕ್ಕೆ? ನೀರು ನಮ್ಮ ಹತ್ರ 2 ಕೊಳವೆ ಬಾವಿಗಳಿದೆ, ಅದರಿಂದ ಡ್ರಿಪ್ಪು ಹನಿ ನೀರಾವರಿನೇ ನಾವು ಮಾಡ್ಕೊಳ್ಳೋದಿದೆ, ಎಲ್ಲಕ್ಕೂ ಹನಿ ನೀರಾವರಿನೇ. ಈಗ ತೆಂಗು ಒಂದೇ ಬೆಳೆ ಅಲ್ಲಿರೋದು, ಮಧ್ಯದಲ್ಲಿ ಜೋಳ ಬೆಳೀತಾ ಇದ್ರೆ ಈಗ ನಿಲ್ಲಿಸ್ಬಿಟ್ಟಿದ್ದೀನಿ ಸರ್. ಅದಕ್ಕೆ ಯಾಕೆಂದರೆ ಅದು ಇಳುವರಿ ಕಮ್ಮಿ ಆಗುತ್ತೆ ಈಗ, ಅದಕ್ಕೆ ನಾನು ಬಾಳೆ ಬೆಳೆಯೋಣ ಅಂತ ನೋಡಿದೆ. ಈಗ ಒಂದು 250 ಗಿಡ ಬೇರೆ ಹಾಕಿದ್ದೀನಿ, ಅಲ್ಲೂ ಒಂದು ಚಿಕ್ಕದಾಗಿ ತೆಂಗಿನ ಸಸಿ ಹಾಕಿದ್ದೀನಿ, ಆದರೆ ಚೆನ್ನಾಗಿ ಬಂತು. ನಾನೇನು ಒಂದು ಸ್ವಲ್ಪ ಒಂದು 10% ಗೊಬ್ಬರ ಕೊಟ್ಟಿದ್ದೀನಿ ಅಷ್ಟೇ, ರಾಸಾಯನಿಕ ಗೊಬ್ಬರ ಇದಕ್ಕೆ ಬಾಳೆಗೆ ಒಳ್ಳೆ ತಳಿ ಅಂತ ಕಾಣುತ್ತೆ, ಬಾಳೆ ಚೆನ್ನಾಗಿ ಬಂದಿದೆ ಸರ್. ಅದು ಒಂದು 40-45 ಕೆಜಿ ಒಂದು ಗೊನೆ ಬರ್ತಾ ಇತ್ತು. ಈಗ ಅದನ್ನು ಬಾಳೆ ಹಾಕೋಣ ಅಂತ ನೋಡಿದೆ, ಆದರೆ ಬಾಳೆ ಈ ಥರ ಆಯ್ತಲ್ಲ, ಇವಾಗ ತಗೊಳ್ಳೋರೇ ಇಲ್ಲ ಸರ್, 4 ರೂಪಾಯಿಗೂ ತಗೋತಾ ಇಲ್ಲ. ನಾನು ಒಂದು ಕೊಡಲೇ ಇಲ್ಲ, ಎರಡು ನಮ್ಮ ಆಳುಗಳು ತಗೊಳೋಕೆ ಕೊಟ್ಟಿದ್ರು ಅಂಗಡಿಗೆ ಒಂದು 2 ಗೊನೆನ, ಅದು ಬರೀ 100 ರೂಪಾಯಿ ಹಾಕೊಂಡ್ರಂತೆ, ಅದನ್ನೂ ಕೊಟ್ಟಿಲ್ಲ ಅವರು. ಅದಕ್ಕೆ ಕೊಡೋದೇ ಬೇಡ ಅಂದ್ಬಿಟ್ಟು ಅದನ್ನೇನು ಮಾಡ್ತಾ ಇದ್ದೀನಿ ಅಂದರೆ ಹಣ್ಣಾಗಿರೋದನ್ನು ತಗೊಂಬಿಟ್ಟು ಅದನ್ನೆಲ್ಲ ಎಳೆದ್ಬಿಟ್ಟು ನೀರಿನೊಳಗೆ ಹಾಕಿಸ್ತೀನಿ. ಅದ್ರ ಜೊತೆಗೆ ಈ ಲಕ್ಕಿ ಸೊಪ್ಪು, ಉಗ್ನೆ ಸೊಪ್ಪು ಮತ್ತು ಎಕ್ಕದ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು, ಏನೇನು ಸೊಪ್ಪು ಸಿಗುತ್ತೆ ಎಲ್ಲ, ಬೇವಿನ ಸೊಪ್ಪು ಕೂಡ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಕೊಳೆದ ಮೇಲೆ ಸ್ವಲ್ಪ ಒಂದು 8 ದಿನ, ಅದ್ರ ಜೊತೆಗೆ ಈ ಬಾಳೆಹಣ್ಣು ಇದನ್ನು ಕೂಡ ಚೆನ್ನಾಗಿ ಇದು ಮಾಡಿಬಿಟ್ಟು ಹಾಕ್ಬಿಟ್ಟು ಅದನ್ನು ಒಂದು 2 ದಿನ ಬಿಟ್ಟು ಅದನ್ನು ಒಂದು ಸರಿ ಹಾಕಿಸ್ತೀವಿ ಸರ್. ಯಾವುದಕ್ಕೆ? ತೆಂಗಿನ ಮರಗಳಿಗೆ, ಎಲ್ಲಕ್ಕೂ ಗುಳಿಗೆ ಒಂದೊಂದು 1/2 ಬಕೆಟ್ ಅಷ್ಟು, ಅಂದರೆ ಸುಮಾರು ಒಂದು 7-8 ಲೀಟರ್ನಷ್ಟು ಒಂದೊಂದಕ್ಕೆ ಸುತ್ತ ಹಾಕ್ಸಿದ್ದೀನಿ. ಅಂದರೆ ಬಾಳೆ ಕಟಾವು ಮಾಡಲಿಲ್ವಾ ನೀವು? ಬಾಳೆ ಕಟಾವು ಮಾಡಲಿಲ್ಲ ಸರ್, ಈಗಲೂ ಇದು ಒಂದು 20 ಗೊನೆ ಥರ ಹಿಂಗಿದ್ದಾವೆ. ಯಾವ ತಳಿ ನೀವು ಬೆಳೆದಿತ್ತು? ಅದು ಪಚ್ಚಬಾಳೆನಾ ಅಥವಾ ಪುಟ್ಟಬಾಳೆನಾ? ಯಾವುದು? ಯಾವುದು? ಜಿ9 ಸರ್. ಏನು ಟಿಶ್ಯೂ ಕಲ್ಚರ್ ಗಿಡ ತಂದ್ರೆ ನೋಡಿ ಚೆನ್ನಾಗಿ ಬೆಳೆದಿದೆ. ಪಕ್ಕದಲ್ಲೇ ಹಿಂದ್ವಾಡಿ ಹತ್ರ ಇದೆ ನರ್ಸರಿ, ಅಲ್ಲಿಂದ ತಂದು ಹಾಕಿದ್ದೆ. ಖರ್ಚೆಷ್ಟು ಮಾಡಿದ್ರಿ? ಖರ್ಚೇನೊಂದು 15,000 ರೂಪಾಯಿ ಆಗಿದೆ ಸರ್. ಹೌದಾ? ಅಷ್ಟೇ. ಅದು ಎಷ್ಟು ಅಂದರೆ ಒಂದು 10 ಕುಂಟೆ ಬರ್ಬೋದು ಸರ್. ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದ್ರೆ 250 ಹಾಕಿದೆ, ಒಂದು 200 ಗಿಡ ಚೆನ್ನಾಗಿ ನಿಂತಿದ್ದು. 200 ಗಿಡ? ಓಕೆ. ಅಂದರೆ ಅದರಲ್ಲಿ ನೀವೇನು ಆದಾಯ ಕಾಣಲೇ ಇಲ್ಲ? ಆದಾಯ ಏನಿಲ್ಲ ಸರ್, ಎಲ್ಲರೂ ಚೆನ್ನಾಗಿ ಸಂತೃಪ್ತಿಯಾಗಿ ತಿಂತಿದ್ದಾರೆ, ಯಾರೇ ಬಂದರೂ ಕೊಡ್ತಾ ಇದ್ದೀವಿ ಸರ್. ನಮ್ಮ ಕೊಳ್ಳೆಗಾಲದಲ್ಲಿ ಯಾರು ನಮಗೆ ಗೊತ್ತಿರೋರಿಗೆ ತಗೊಂಡು ಕೊಡ್ತೀನಿ, ಕೆಲವರು ಅವರೇ ಬಂದು ತಗೊಂಡು ಹೋಗ್ತಾರೆ. ಪರವಾಗಿಲ್ಲ, ಅಷ್ಟೇ ಸರ್. ಮೇಡಮ್ನವ್ರು ಏನು ಮಾಡಲಿಲ್ವಾ ಬಾಳೆಹಣ್ಣಲ್ಲಿ, ಬಾಳೆಕಾಯಲ್ಲಿ? ಸುಮಿತ್ರಾ ಅವರು ಚಿಪ್ಸ್ ಮಾಡಿದೆ ಸರ್. ಚೆನ್ನಾಗಿ ಬಂದಿತ್ತಾ? ಚೆನ್ನಾಗಿ ಬಂದಿತ್ತು. ಈಗ ನಿಮ್ಮ ಭಾಗವಹಿಸುವಿಕೆ ಹೇಗೆ ವ್ಯವಸಾಯದಲ್ಲಿ ಯಜಮಾನರು? ಸದ್ಯಕ್ಕೆ 50% ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್, ಇನ್ನು 50% ಹೋಗಕ್ಕೆ ಆಗ್ತಾ ಇಲ್ಲ, ಒಬ್ಬರೇ ಓಡಾಡ್ತಾ ಇದ್ದಾರೆ. ಓಕೆ. ಏನು ನಿಮ್ಮ 50% ಸಪೋರ್ಟ್ ಅಂದರೆ ಏನು? ಅವ್ರಿಗೆ ಏನು ಬೆನ್ನೆಲುಬಾಗಿ ಅವ್ರಿಗೆ ಏನು ಮಾಡಬೇಕು ಸಹಾಯವಾಗಿ ನಾನು ನಿಂತಿದ್ದೀನಿ ಸರ್. ಇಲ್ಲಿ ಮನೆಯಲ್ಲಿ ನಮ್ಮ ತಂದೆ ಇದ್ದಾರೆ, ಇನ್ನೊಬ್ಬ ಮಗ ಇದ್ದಾನೆ, ಮಗ ಸೊಸೆ ಇಲ್ಲೂ ನೋಡ್ಕೊಬೇಕು. ಹಂಗಾಗಿ ನಾನು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಜಮೀನಿಗೆ ಹೋದರೆ ಏನೇನು ಕೆಲಸ ಮಾಡ್ತೀರಿ ಜಮೀನಲ್ಲಿ? ಜಮೀನಲ್ಲಿ ಏನು ಸಣ್ಣ ಪುಟ್ಟ ಹೂವಿನ ಗಿಡಗಳಿದ್ದರೆ ಅದನ್ನೆಲ್ಲ ನೋಡ್ಕೊಳ್ಳೋದು, ಅದಕ್ಕೆಲ್ಲ ನೀರು ಹಾಕೋದು ಮಾಡ್ತೀನಿ ಸರ್. ಮೇಲೆ ಹೋಗೋಕ್ಕೂ ಸರಿ, ಕೆಳಗಡೆ ಕೆಳಕ ಮಾಡೋಕ್ಕೂ ಸರಿ, ಅಲ್ಲಕ್ಕೂ ರೆಡಿ ಇದೀವಿ ಸರ್. ಅಲ್ಲಮ್ಮ ಸುಮಿತ್ರ, ಹೇಳಿ ಸರ್. ಸುಮಾರಾಗಿ 4 ಎಕರೆ ಜಮೀನು ಇದೆ ನಿಮಗೆ? ಹೌದು. ನಿಮ್ಮ ಮನೆಗೆ ಬೇಕಾದ್ದು ತರಕಾರಿಗಳು ಅಥವಾ ಹಣ್ಣು ಈ ಥರದ ಒಂದಷ್ಟು ಗಿಡಗಳನ್ನಾದರೂ ಹಾಕಬಹುದಲ್ಲ? ಹೌದು ಸರ್, ಮಾಡಿದ್ದೀವಿ ಸರ್. ಈಗ ಏನು ಮಾಡಿದ್ದೀರಿ ಹೇಳಿ. ಮಾಮೂಲಿ ಈಗ ಟೊಮೆಟೊ ಬೆಳೆದಿದ್ದಾಗ ಮನೆ ಆಯ್ತಿತ್ತು, ಸೊಪ್ಪೆಲ್ಲ ಬೆಳಿತೀವಿ ಸರ್. ಸಬ್ಸಿಗೆ, ದಂಟು, ಪಾಲಕ್ಕು ಎಲ್ಲ ಸೊಪ್ಪೆಲ್ಲ ಬೆಳಿತೀವಿ. ಹೇಗೆ ಬೆಳಿತೀರಿ? ಅದೇ ಮಾಮೂಲಿ ಅಲ್ಲಿ ಜಮೀನಲ್ಲಿ ಮಣ್ಣೆಲ್ಲ ವ್ಯವಸಾಯ ಮಾಡಿ ಅಲ್ಲಿಗೆ ಬೀಜಗಳೆಲ್ಲ ತಗೊಂಡೋಗಿ ಹಾಕಿ ಚೆನ್ನಾಗಿ ಬಂದಿದೆ ಸರ್. ನೀವು ಮಾಡೋದು ಅಥವಾ ನಿಮ್ಮ ಯಜಮಾನ್ರ ಕೈಲಿ ಮಾಡಿಸ್ತೀರೋ ಅಥವಾ ಅಲ್ಲಿ ಜಮೀನಲ್ಲಿರೋ ಕೆಲಸದವ್ರಿಗೆ ಹೇಳ್ಬಿಡ್ತೀರಾ? ಇಲ್ಲ ಸರ್, ನಮ್ಮ ಮನೆಯವರೇ ಮಾಡೋದು, ಅವ್ರ ಜೊತೆಗೆ ನಾವು ಮಾಡಿದ್ದೀವಿ ಸರ್. ಹೌದಾ? ಸೊಪ್ಪಿನ ಮಡಿ ಮಾಡಿದಿರಿ? ಮಡಿ. ಯಾವ್ಯಾವ ಸೊಪ್ಪು ಬೆಳಿತೀನಿ ಅಂದರೆ? ಪಾಲಕ್ಕು, ದಂಟು, ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಮತ್ತೆ ನುಗ್ಗೆ ಸೊಪ್ಪು ಬೆಳಿದೀವಿ ಸರ್. ನುಗ್ಗೆ ಗಿಡ ಹಾಕೊಂಡಿದ್ದೀರಿ? ಹಾಕೊಂಡಿದ್ದೀವಿ. ಮಾಮೂಲಿ ನೆಲ್ಲಿಕಾಯಿ ಗಿಡ, ಕರಿಬೇವು, ಮತ್ತೆ ಸೀಬೆಕಾಯಿ, ದಾಳಿಂಬೆ, ಸಪೋಟ ಅಂದರೆ ಅದ್ಯಾವುದು ಇನ್ನೂ ಸೀಬೆಕಾಯಿ ಮತ್ತು ದಾಳಿಂಬೆ ಬರ್ತಾ ಇದೆ, ಇನ್ನೂ ಬೇರೆ ಹಣ್ಣುಗಳದ್ದು ಅಷ್ಟು ಬಂದಿಲ್ಲ ಸರ್. ನೆಕ್ಸ್ಟ್ ನೇರಲೆ ಬರ್ಬೋದು. ಏನೇನು ಗಿಡ ಬಿಟ್ಟಿದ್ದಾರೆ ಹೇಳ್ಬಿಡಿ ವೃಷಭೇಂದ್ರ ಅವರೇ, ನಿಮ್ಮ ಜಮೀನಲ್ಲಿ ಏನೇನು ಗಿಡ ಬೆಳೆಸಿದಿರಿ? ಸರ್, ಈಗ ನಾನು ಹಾಕಿದ ತಕ್ಷಣ ತೆಂಗು ಸಸಿ ಹಾಕಿದ ಒಂದು ತಿಂಗಳು ಕಳೆದು ಒಂದು ಇದು ಮಹಾಗನಿ ಹಾಕಿದ್ದೀನಿ ಸರ್. ಮಹಾಗನಿ ಸುಮಾರು ಒಂದು 360 ಗಿಡಗಳು. ನಮ್ಮಲ್ಲಿ ಗುಂಡಲ್ ಜಲಾಶಯ ಅಂತಿದೆ, ಅದು ಪಕ್ಕದಲ್ಲಿ ಒಬ್ಬರು ನರ್ಸರಿ ಮಾಡಿದರು, ಡಿಪಾರ್ಟ್ಮೆಂಟ್ಲಿ ಇರೋರೇ. ಮಹಾಗನಿ ಅಂತಕ್ಕೆ ಹಾಕಿದ್ರೆ ಏನು ವಿಶೇಷ ಮಹಾಗನಿದು? ಮಹಾಗನಿ ನಮ್ಮ ಸ್ನೇಹಿತರು ಹೇಳಿದ್ರು ಸರ್, ಅದಕ್ಕೆ ಮುಂಚೆ ನನಗೆ ಅದು ಇಡೀ ಆಗ್ಬೋದು ಅಂತ. ಆಮೇಲೆ ನಾನು ಹೆಸರು ಕೇಳಿದ್ದೆ, ನಾವು ಓದುವಂಥ ಜಿಯೋಗ್ರಫಿ ನಮ್ಮ ಸಬ್ಜೆಕ್ಟ್ ಅದರಿಂದ ಅದು ಗೊತ್ತಿತ್ತು. ಮಹಾಗನಿ ಉಷ್ಣವಲಯದ ಒಂದು ಸದಾ ಹಸಿರಾಗಿರ್ತಕ್ಕಂಥ ಕಾಡುಗಳಲ್ಲಿ ಒಂದು ಬಹಳ ಪ್ರಮುಖವಾದದ್ದು, ಒಳ್ಳೆ ಮರನೂ ಕೊಡುತ್ತೆ, ಅದರಿಂದ ಫಲದಾಯಕವಾಗಿದೆ ಅಂತ. ಸರಿ, ಅದಕ್ಕೆ ನಾನು ಇಷ್ಟಪಟ್ಟು ಸುಮಾರು ಒಂದು ಬದುವಿನಲ್ಲಿ ಸುತ್ತ ಬೇಲಿ ನಾನು ಫೆನ್ಸಿಂಗ್ ಹಾಕ್ಬಿಟ್ಟಿದ್ದೀನಿ ಸರ್, ಚೈನ್ ಫೆನ್ಸಿಂಗು, ಅದರಿಂದ ಸುತ್ತ ಒಂದೆರಡು ಅಡಿ ಬಿಟ್ಟು ಒಳಗಡೆ ಹಾಕಿದ್ದೀನಿ. ಜೊತೆಗೆ ನಾವು ಗೇಟಿಂದ ನಮ್ಮ ಮನೆಗೆ ಬರೋ ಅಷ್ಟಿಗೂ ಒಂದು ಸ್ವಲ್ಪ ದಾರಿ ಇದೆ, ಒಂದು 200 ಮೀಟರ್ ಅಷ್ಟು. ಅಲ್ಲಿಗೂ ಕೂಡ ಎರಡು ಪಕ್ಕದಲ್ಲಿ ಸಾಲು ನೆಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ಸುಮಾರು ಈಗ ಒಂದು ಅಡಿ ಇಷ್ಟು ಇಷ್ಟು ಗಾತ್ರದಲ್ಲಿ ಇದೆ. ಓಕೆ, ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿ ಅದು 5 ವರ್ಷ ಆಯ್ತು. ಹೌದಾ? ಹಾಂ ಬಿಡಿ, ಮಹಾಗನಿ ಆಯಿತು, ಇನ್ನೇನೇನು ಗಿಡಗಳು? ಆಮೇಲೆ ಅಡಿಕೆ ಹಾಕಿದ್ದೀನಿ ಸರ್, ಅಡಿಕೆ ಒಂದು ನಾನೇ ಯಾರೋ ಕೊಟ್ಟಿದ್ರು ಒಂದು 250 ಗೋಟು, ಅದರಲ್ಲಿ ನಾನೇ ಒಂದು ಕವರ್ನಲ್ಲಿ ಹಾಕಿ ಬೆಳೆಸಿ ಚೆನ್ನಾಗಿ ಬಂದಿದ್ದು. ಯಾರು ಕೊಟ್ಟರು? ಅದು ಸರ್ಗೂರು ಅವರು ಸರ್, ನಮ್ಮ ಸ್ಟೂಡೆಂಟೇ, ಅವ್ರ ತೋಟ ಅಲ್ಲಿದೆ ಸರ್ಗೋಟೆ. ಇಲ್ಲ ಸರ್, ಇಲ್ಲಿ ಆಲೂರು ಹತ್ರ ಇದೆ ಸರ್ಗೂರು ಅಂತ. ಹೌದು, ಮೋಳೆ ಅಂತ. ಸರಿ ಸರಿ. ಅವ್ರು ಕೊಟ್ಟಿದ್ರು ಅದರಲ್ಲಿ. ತೋಟ ಹೋಗಿ ನೋಡಿದ್ರ ನೀವು? ಯಾವ್ದು ಅದರಲ್ಲಿ ಆ ತೋಟ ನೋಡಿದ್ದೀರ? ತೋಟ ಅದು ನೋಡಿರ್ಲಿಲ್ಲ, ಬೇರೆಯವ್ರ ತೋಟ ನೋಡಿದ್ದೀನಿ. ಆಮೇಲೆ ಅದು ಚೆನ್ನಾಗಿ ನಾನೇ ಹಾಕಿದೆ, ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಬಿಟ್ಟು ಒಳ್ಳೆ ಮಣ್ಣು ತಂದು ಹಾಕ್ಬಿಟ್ಟು ಅದನ್ನ ಹಾಕಿದೆ, ಚೆನ್ನಾಗಿ ಬಂತು ಎಲ್ಲ. ಅದು ನೆಟ್ಟ ಮೇಲೆ ಕೆಲವೆಲ್ಲ ಮೇಲೆ ಕೇಳಲೇ ಇಲ್ಲ, ಅದೇನು ಬೀಜದ ಒಂದು ಇದು ಏನೋ ಗೊತ್ತಿಲ್ಲ, ನಮ್ಗೆ ಅದೆಲ್ಲ ಐಡಿಯಾ ಇರಲಿಲ್ಲ. ಅದಕ್ಕೆ ಆಯ್ಕೆ ಮಾಡ್ಕೊಂಡು ಒಳ್ಳೆ ಬೀಜ ಆಯ್ಕೆ ಮಾಡ್ಕೊಂಡು ಹಾಕಿದ್ರೆ ಯಾವುದೂ ಫೇಲ್ಯೂರ್ ಆಗಲ್ಲ, ಚೆನ್ನಾಗಿ ಬಂದಿತ್ತು. ಈಗ ಬಂದಿರೋ ಗಿಡಗಳು ಸುಮಾರು 25 ಅಡಿ ಮೇಲೆ ಹೋಗಿದ್ವಿ. ಒಂದೆರಡು ಗಿಡ ಮಾತ್ರ ಫಲ ಬಿಟ್ಟಿದೆ, ಗೊನೆ ಬಿಟ್ಟು ಒಂದು ಈಗಿನ ಎಣ್ಣೆ ಕಿತ್ತು ಒಂದು 8-7 ಕಾಯಿ ಬಿಟ್ಟು ಹಣ್ಣಾಗಿತ್ತು, ಉದುರ್ತಾ ಇತ್ತು, ಅದನ್ನು ಕಿತ್ತು ಇಟ್ಬಿಟ್ಟು ಬಂದೆ ಸರ್. ಇನ್ನೊಂದು 6 ಕಳೆದ್ರೆ ಎಲ್ಲ ಬಿಟ್ಬಿಡ್ತದೆ. ಒಂದು 100 ಗಿಡ ಇದಾವೆ ಸರ್, 100 ಗಿಡ ಇದಾವೆ ಅಷ್ಟೇ. ಈಗ ಆಗಬೇಕು ಅಂತ ಇದ್ದೀನಿ ಸರ್. ಮತ್ತೆ ಅಲ್ಲಿ ನಾವು ತೆಂಗಿನ ಮಧ್ಯ ಒಂದು 30 ಇರೋದ್ರಿಂದ ಒಂದು 2 ಮಾತ್ರ ಹಾಕೋಣ. ಅದು 1.5 ಎಕರೆಗೆ ಪೂರ್ತಿ ಅಲ್ಲ, ಒಂದು ತುಂಡು ಮಾಡ್ಕೊಂಡಿದ್ದೀವಿ. ಅದು ಒಂದು ತುಂಡಿಗೆ ಹಾಕ್ಬೇಕು ಅಂತ ಇದೆ. ಇನ್ನೇನೇನು ಬೆಳೆಗಳಿದ್ದಾವೆ ಈಗ? ಅದು ಬಿಟ್ಟರೆ ನೇರಳೆ ಒಂದು 4 ಮರ ಇದಾವೆ. ನೇರಳೆ ಇದೆ ಸರ್. ಮಾವು, ಸೀಬೆ, ಮಾವು ಇದೆ ಒಂದು 5 ಮಾವು ಗಿಡ ಇದೆ, ಸೀಬೆ ಇದೆ, ಸಪೋಟ ಒಂದೆರಡಿವೆ. ಬೇರೆವೆಲ್ಲ ಕೆಲವರು ಹಾಕಿದ್ದು ಹೋಗ್ಬಿಟ್ಟಿದೆ ಸರ್. ಮೇಡಮ್ನವ್ರು ಇನ್ನೂ ಒಂದಷ್ಟು ಹಣ್ಣಿನ ಗಿಡಗಳು ಹಾಕೋಬೋದಿತ್ತಲ್ಲ, ಏನೇನು ಹಾಕಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ಇನ್ನು ಮಾವಿನ ಗಿಡ ಹಾಕೋಣ ಅಂತ ಅನ್ಕೊಂಡಿದ್ವಿ. ಇಲ್ಲ ಸರ್, ಅದು ಜಾಸ್ತಿ ಏನು ಹಾಕಿಲ್ಲ, ಈ ಒಂದು 4-5 ಗಿಡ ಹಾಕಿತ್ತು, ಅದರಲ್ಲಿ ಒಂದು 2 ಹೋಗ್ಬಿಟ್ಟಿದೆ. ಮತ್ತೆ ಬೆಣ್ಣೆ ಹಣ್ಣಿನ ಗಿಡ ಹಾಕ್ಬೇಕು, ಅದು ಸುಮಾರು ಗಿಡ ಹಾಕಿ ಯಾಕೋ ಅದು ಸಕ್ಸಸ್ ಆಗಿಲ್ಲ ಸರ್, ಎಲ್ಲ ಹೋಗ್ಬಿಟ್ಟು. ಈಗ ಮತ್ತೆ ಹಣ್ಣಿನ ಗಿಡಗಳೆಲ್ಲ, ಬೆಣ್ಣೆ ಹಣ್ಣಿನ ಗಿಡ ಸರಿ, ಆಮೇಲೆ ಬೇರೆ ಹಣ್ಣಿನ ಗಿಡಗಳು ಏನೇನು ಹಾಕ್ಬೇಕು ಅನ್ಕೊಂಡಿದ್ರಿ? ಎಲ್ಲ ಥರದ್ದು ಹಾಕ್ಬೇಕು ಅಂತ ಆಸೆ ನಮಗೆ. ಹೌದು ಸರ್, ಎಲ್ಲ ನಮ್ಮ ತೋಟದಲ್ಲೇ ಬೆಳೆದು ನಾವು ಎಲ್ಲ ರೀತಿಯೂ ಹೊರಗಡೆ ಕೊಳ್ಳಲೇಬಾರ್ದು, ನಮ್ಮ ತೋಟದಲ್ಲೇ ಬೆಳೆಯೋಣ ಅಂತ ಅದು ಸಂಪೂರ್ಣ ಇದೆ ಸರ್, ಮಾಡ್ತೀವಿ. ಓಕೆ, ತರಕಾರಿಗಳನ್ನ ಏನಾದರೂ ಬೆಳ್ಕೊಂತೀರಾ? ಹ್ಞೂ ಸರ್. ಟೊಮೆಟೊ ಬಗ್ಗೆ ಹೇಳಿದ್ರಿ. ಅದೇ ಟೊಮೆಟೊ ಒಂದ್ಸರಿ ಹಾಕಿ ಅದರಿಂದ ಲಾಭ ತಗೊಂಡಿದ್ವಿ ಸರ್. ಹೌದಾ? ಏನು ಲಾಭ ಬಂದಿತ್ತು? ಹಾಕಿದ್ದೇ ಸ್ವಲ್ಪ ಸರ್. ಅಂದ್ರೆ ಎಷ್ಟು? ಅದು ನನಗೆ ಅದು ಜಾಗ ಎಷ್ಟು ಅಂತ ಅದು ಗೊತ್ತಾಗಿಲ್ಲ. ಹಾಕಿದ್ದೆ ಸ್ವಲ್ಪ, ಅಂದರೆ ಅದಕ್ಕೆ ಆಳು ಕರಿದೇವರು ನಾವೇ ಬಿಡಿಸ್ಕೋಬೋದಾಗಿತ್ತು, ಟೊಮೆಟೊ ಏನು ಅದು ರಿಸ್ಕ್ ಆಗಲ್ಲ, ಹಾಗಾಗಿ ಬಿಡಿಸಿ ಸುಮಾರು ರೇಟ್ ಸಿಕ್ಕಿತ್ತು ಸರ್. ಅವಾಗ ರೇಟು ಚೆನ್ನಾಗಿತ್ತು, ನಾವು ಖರ್ಚಿಗಿಂತ ಲಾಭನೇ ಮುಕ್ಕಾಲು ಚೆನ್ನಾಗಿ ಸಿಕ್ಕಿತ್ತು ಸರ್. ಟೊಮೆಟೊ ಬದನೆ ಹಾಕಿದ್ವಿ, ಬೇರೆ ಇನ್ನು ಜೋಳ ಚೆನ್ನಾಗಿ ಬೆಳೆದಿವಿ ಸರ್, 3-4 ಸರಿ ಜೋಳ ಬೆಳೆದಿದ್ದೀವಿ, ಸುಮಾರು 100-150 ಕ್ವಿಂಟಲ್ ಜೋಳ ಬೆಳೆದಿದ್ದೀವಿ. ಜೋಳ ಬೆಳೆದಿದ್ದೀವಿ. ಅದರಲ್ಲೂ ಆದಾಯನಾ ಅಥವಾ? ಹಾಂ ಇದೆ ಸರ್, ಇದೆ ಅಲ್ವಾ? ಹೇಳಿ ಸರ್, ಅದೇನು ಟೊಮೆಟೋದು? ಟೊಮೆಟೊ ಸರ್ ಒಂದು 5 ಕ್ವಿಂಟೆ ಸರ್, ಅದು ಒಂದು 12 ಸಾಲು ಚಿಕ್ಕದಾಗಿ, ಒಂದು 100 ಮೀಟ್ರ್ ಅಷ್ಟು, ಅದಕ್ಕಿಂತ ಕಮ್ಮಿನೇ ಅನ್ಬೋದು. ಅದು ಒಂದು 600-700 ಗಿಡ ಅಷ್ಟೇ, ಅದು ಸುಮ್ಮನೆ ನಾನು ಇರಲಿ ಮನೆಗೆ ಆಗಲಿ ಅಂತ ಹಾಕಿದ್ದೆ ಸರ್. ಯಾವುದು, ಜಾಮೂನ್ ಟೊಮೆಟೋನ? ಇದು ಮದನಪಲ್ಲಿ. ಮದನಪಲ್ಲಿ ಹಾಕಿದ್ದು, ಪಕ್ಕದಲ್ಲಿ ನರ್ಸರಿ ಕಾಮಗಿರಿ ಅಂತಂದು ಹಾಕಿದ್ದೆ, ತುಂಬ ಚೆನ್ನಾಗಿ ಬಂತು. ಪ್ರಾರಂಭದಲ್ಲಿ ಗಿಡ ಎಲ್ಲ ಕಳ ಬೆಳ್ಕೊಂಡ್ಬಿಟ್ಟು ಗಿಡನೇ ಕಾಣ್ತಾ ಇರಲಿಲ್ಲ, ಅಷ್ಟು ಬಗ್ರೆ ಹೊಟ್ಟೆ ಅಂತ. ಆನಂತರ ಅದನ್ನೆಲ್ಲ ಕಿಳಿಸ್ದೆ, ಗಿಡ ಚೆನ್ನಾಗಿ ಇಡ್ತು. ಆ ಸಂದರ್ಭಕ್ಕೆ ಏನಾದೃಷ್ಟು ರೇಟು ತುಂಬ ಜಾಸ್ತಿ ಆಯಿತು, ಇತಿಹಾಸದಲ್ಲಿ ಅಷ್ಟು ಆಗಿರಲಿಲ್ಲ ಸರ್ ಈ 2 ವರ್ಷದಿಂದ. ಓಕೆ, 1200 ಮೇಲೆ ಹೋಯ್ತು ಸರ್ ಒಂದು ಕ್ರೇಟು. ಓ, 1200 1300 ಕಂಟೆ ಹೋಯ್ತು, 1400 ಕೊಟ್ಟಿದ್ದಾರೆ ಅವಾಗ. ಆವಾಗ ನನಗೆ ನಾನೇನು ಖರ್ಚು ಮಾಡಿದ್ದು ಒಂದು 15,000 ಇರ್ಬೋದು ಮ್ಯಾಕ್ಸಿಮಮ್, ಅಂದರೆ ನನಗೆ 75,000 ಸಿಕ್ತು ಸರ್. ನೋಡಿದ್ರ ಬರೀ 5 ಕುಂಟೆನೂ ಇಲ್ಲ, ಅದಕ್ಕಿಂತ ಕಮ್ಮಿನೇ. ನೋಡಿ ನೋಡಿ, ನಾನು ಎಲ್ಲರೂ ಹೇಳ್ತಾ ಇದ್ರು, 1 ಎಕರೆಗೆ ಹಾಕ್ಬಿಟ್ಟಿದ್ರೆ ನೀವು ಒಳ್ಳೆ ಶ್ರೀಮಂತ ಆಗ್ಬಿಡೋರಲ್ಲ ಅಂತ. ಸರಿ ಸರಿ, ಪುನಃ ತಿರ್ಗಾನು ಹಾಕಿ ಅಂದ್ರು ಸರ್ ಇವರೇನೆ. ಒಂದು ವರ್ಷಕ್ಕೆ ನಾನು ಹಾಕ್ಲಿಲ್ಲ ಸರ್, ಯಾವ ಏನಾದರೂ ರಿಸ್ಕು, ಈ ಒಂದೇ ಸರ ಹಾಕಿದ ಪ್ರತಿ ವರ್ಷನೂ ಅದೇ ರೀತಿ ಆಗಿರಲ್ಲ ಅಂತ. ಆದ್ರೂ ಸಿಕ್ಕಿತ್ತು ರೇಟು, ಒಂದು ಹೆಚ್ಚಿಗೆ ದಿವಸ ಇಲ್ಲ, 1 ತಿಂಗಳು 1.5 ತಿಂಗಳು ಕಳೆದ ವರ್ಷನೂ ಸಿಕ್ತು, ಈ ವರ್ಷನೂ ಸಿಕ್ತು, ಪರವಾಗಿಲ್ಲ ಸರ್. ಓಕೆ, ನಿರಂತರವಾಗಿ ಬೆಳೀತಾ ಇದ್ರೆ ಆದರೆ ಯಾವುದು ಕೈ ಕೊಡಲ್ಲ. ಸುಮಿತ್ರ ಅವರು, ಯಾವ್ದು ಆದಾಯ ಬರುತ್ತೆ ಅದನ್ನ ಬೆಳೆಯಿರಿ ಅಂತಾರೆ ಅಲ್ವಾ ಮೇಡಮ್? ಇಲ್ಲ ಸರ್, ಹಂಗೆ ಹಂಗ ಅಂತಲ್ಲ ಸರ್, ಈಗಿನ ಇದರಲ್ಲಿ ಆಳುಗಳು ಕಟ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ ಸರ್, ಸಿಗದೇ ಇಲ್ಲ. ಈ ಒಂದು ವಾರ ಮುಂಚೆನೇ ಅವ್ರಿಗೆ ಹೇಳಿ ಮಾಡಿದ್ರು, ಆಳುಗಳದ್ದು ತುಂಬ ಪ್ರಾಬ್ಲಮ್ ಇದೆ ಸರ್. ಅದ್ರ ಜೊತೆಗೆ ತಾವು ತುಂಬ ಶ್ರಮ ಪಡ್ತಾರೆ ಸರ್ ನಮ್ಮ ಮನೆಯವರು. ಹಂಗಾಗಿ ನಾವು ಏನು ರಿಸ್ಕಿಲ್ಲದೆ ಸ್ವಲ್ಪ ನಮ್ಮ ಕೈಲಿ ಆದಂಗೆ ಮಾಡ್ಕೊಬೇಕು ಅಂತ ಸದ್ಯಕ್ಕೆ ಹೇಳ್ತಾ ಇರ್ತೀನಿ. ಅದರಿಂದ 30 ವರ್ಷ ಅವರೆಕಾಯಿ ಹಾಕಿದ್ರು ಸರ್, ಅದು ಚೆನ್ನಾಗಿ ಬಂದಿತ್ತು. ಅವರೆಕಾಯಿ? ಹಾಂ, ಅವರೆಕಾಯಿ ಹಾಕಿದ್ವಿ. ಮತ್ತು ಉದ್ದು, ಅದು ಚೆನ್ನಾಗಿ ಬಂದಿತ್ತು. ನೋಡಿದ್ರ ಅಂದರೆ ಅವರೆಕಾಯಿ ಅಂದರೆ ಯಾವುದು, ಹೆಬ್ಬಾಳ ಅವರೇ ಅಂತಾರಲ್ಲ ಅದ? ಹೌದು ಸರ್, ಹೆಬ್ಬಾಳ ಅವರೆ. ಹ್ಞೂ, ಅದು ಚೆನ್ನಾಗಿ ಬಂದಿತ್ತು. ಅಂದರೆ ಸದ್ಯಕ್ಕೆ ನಾನು ಹೋಗೋಕ್ಕಾಗ್ತಾ ಇಲ್ಲ ಸರ್, ಒಬ್ಬರೇ ಶ್ರಮ ಪಡ್ತಾ ಇದ್ದಾರಲ್ಲ, ಅದರಿಂದ ನಮಗೆ ಇಲ್ಲಿ. ನೀವು ಹೋಗ್ಬಿಟ್ರೆ ಏನು ಬದಲಾವಣೆ ಮಾಡ್ತೀರಿ ಅಂದರೆ ಸರ್, ಅವ್ರ ಜೊತೆಗೆ ಸಪೋರ್ಟ್ ನಿಂತ್ಕೊಂಡು ನಾವು ಏನು ಬೇಕಾದ್ರೂ ಮಾಡ್ಬೋದು ಸರ್. ಅದೇ, ಏನು ಬೇಕಾದ್ರು ಅಂದ್ರೆ ಏನು ಮಾಡ್ತೀರಿ? ಬೆಳೆಗಳು ನಾವೇ ಅಲ್ಲೇ ಇದ್ದುಕೊಂಡು ಬೆಳೆಯೋದವಾಗ ಒಂದು ಆಳು ಬರಲಿಲ್ಲ ಅಂದ್ರೆ ನಾವಿಬ್ರು ನಿಂತ್ಕೊಂಡು ಬೇಕಾದಂಗೆ ಮಾಡ್ಬೋದು ಸರ್. ಈಗ ಹಸು ಏನಾದ್ರು ಕಟ್ಕೊಂಡಿದ್ದೀರಾ? ಇಲ್ಲ ಸರ್, ಹಸು ಇಲ್ಲ. ಹಸು ಇಲ್ಲ, ಕೋಳಿ ಮೇಕೆ ಇಲ್ಲ ಸರ್, ಅದ್ಯಾವುದೂ ಇಲ್ಲ, ಏನೂ ಇಲ್ಲ. ಮತ್ತು ಗೊಬ್ಬರಕ್ಕೆ ಏನು ಮಾಡ್ತೀರಿ? ಗೊಬ್ಬರ ಅಲ್ಲೇ ನಮ್ಮ ಊರಲ್ಲೇ ಹಸುಗಳಿದೆ ಸರ್, ಅಲ್ಲಿಂದನೇ ಈಗ 2 ಸರಿನೂ ದನದ ಗೊಬ್ಬರ ಹೊಡೆಸಿದ್ದಾರೆ. ಖರೀದಿ ಮಾಡ್ತೀವಿ? ಹಾಂ, ಮಾಡ್ತೀವಿ, ಖರೀದಿ ಮಾಡ್ತೀವಿ. ಕಬ್ಬು ಹೆಂಗೆ ಬೆಳಿತೀರಿ ವೃಷಭೇಂದ್ರ ಅವರ? ಯಾವ ತಳಿ ಕಬ್ಬು ಹಾಕೋದು? ಕಬ್ಬು ಚೆನ್ನಾಗಿದೆ ಸರ್, ಇದು ವಿಸಿ ಫಾರ್ಮ್ ತಗೊಂಬರೋ ವಿಸಿ ಫಾರ್ಮ್ ಅಲ್ಲ ಸರ್, ನಮ್ಮ ಪಕ್ಕದಲ್ಲಿ ಕಾಮಗೆರೆ ಅಂತ ಇದೆ, ಅಲ್ಲಿ ನಮ್ಮ ಸಂಬಂಧಿಕರದ ಬೆಳೆದಿದ್ರು. ಓಕೆ, ಅದರಲ್ಲೇ ಅದು ಎರಡನೇ ಬೆಳೆ ಆದರೂ ನನಗೇನು ಗೊತ್ತಿಲ್ಲ ಅದು ಮೊದಲನೇ ಬೆಳೆನ ಹಾಕ್ಬೇಕು ಹೀಗೆ ಅಂತ, ಫ್ಯಾಕ್ಟ್ರಿಲಿ ಕೇಳೋಕೆ ಹೋಗಲಿಲ್ಲ. ಇಲ್ಲೇ ಚೆನ್ನಾಗಿದೆ ಹಾಕಿ ಅಂತ ಹೇಳಿದ್ರು, ಹಾಕಿದೆ. ಸರಿ, ಹಾಕುವಾಗ ನಮ್ಮ ಆಳುಗಳು ಮೊದಲುಗೊಂಡು ಕೆಲವರು ಬಂದವರು ಏನಿದಾಕಿಸ್ತಾ ಇದ್ರಿ, ಸಣ್ಣಕ್ಕಿದೆ ಇಷ್ಟೊಂದು ಹೋಯ್ತು, ಇದು ಬರಲ್ಲ ಹಾಗೆ ಅಂದರು. ನನಗೂ ಸ್ವಲ್ಪ ಬೇಜಾರಾಗಿ ಅವ್ರನ್ನೂ ಬೈದ್ಬಿಟ್ಟೆ, ಆಗಲಿ ಬಿಡಪ್ಪ ಹೆಂಗಾಗುತ್ತೋ ನೋಡೋಣ ಅಂತಂದ್ಬಿಟ್ಟು ಏನು ಬೇಕೋ ಅದನ್ನು ಮಾಡಿ ಅಂದರೆ ಒಂದು ಎರಡು ಸಾರಿ ಗೊಬ್ಬರ ಹಾಕಿಸ್ತೀವಿ ಸರ್. ಅವಾಗ ನಾನು ಇನ್ನೂ ರಾಸಾಯನಿಕದಲ್ಲೇ ಇದ್ವಿ, ಅದನ್ನೇ ರಾಸಾಯನಿಕ ಗೊಬ್ಬರಗಳು ಒಂದು ಸಾರಿ ಕೊಟ್ವಿ, ಏನು ಪ್ರಮಾಣ ಹೇಳಿದ್ರು ಅದ್ರ ಪ್ರಮಾಣ. ಪುನಃ 3 ತಿಂಗಳು ಬಿಟ್ಟು ಒಂದು ಸಾರಿ ಕೊಟ್ಟು, 2 ಸಾರಿ ಕೊಟ್ಟದ್ದು. ಆಮೇಲೆ ಸ್ವಲ್ಪ 5-6 ತಿಂಗಳು ಆದಮೇಲೆ ಡ್ರಿಪ್ಪಲ್ಲಿ ವೈಟ್ ಪೊಟಾಷು ಮತ್ತು ಮೆಗ್ನೀಷಿಯಮು ಎರಡು ಮಿಕ್ಸ್ ಮಾಡಿ ಒಂದು 25 ಕೆಜಿ ಅದೊಂದು 50 ಕೆಜಿ ಕೊಟ್ಟಿದ್ದೆ ಸರ್. ಅದು ಬಿಟ್ಟರೆ ಇನ್ನೇನು ಕೊಡಲಿಲ್ಲ. ಅದು ಖರ್ಚೇ ನಮಗೆ ಹೆಚ್ಚು ಅಂದರೆ ಒಂದು 50-60 ಸಾವಿರ ಆಗಿತ್ತು ಸರ್, ಒಂದು ಒಂದು ಕಾಲ ಎಕರೆ ಬರ್ತದೆ. ಓಕೆ, ನಮಗೆ ಆವಾಗ 90 ಟನ್ಗಿಂತ ಜಾಸ್ತಿ ಬಂತು ಮೊದಲನೇ ಬೆಳೆ. ಸರಿ, ಎರಡನೇ ಬೆಳೆನೂ ನಾನು ಅಷ್ಟು ಗೊಬ್ಬರ ಕೊಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೊಂದು ಒಳ್ಳೆ ಕೆಲಸ ಏನು ಮಾಡಿದೆ ಅಂದರೆ ಸೋಗನ ನಾನು ಬೆಂಕಿ ಹಾಕ್ಸ್ಲಿಲ್ಲ, ಅದು ತೆಗೆಸ್ಲೂ ಇಲ್ಲ, ಅಲ್ಲೇ ಬಿಟ್ಬಿಟ್ಟು ತೆಗೆಸೋಕ್ಕಾಗಲಿಲ್ಲ. ಪುಡಿನೂ ಮಾಡಲಿಲ್ವ ಅದನ್ನಲ್ಲೇ? ಪುಡಿ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ರು ಸರ್, ಟ್ರೈಲರ್ನವ್ರಿಗೆ ಹೇಳಿದ್ವಿ ಇಲ್ಲ ನುಗ್ಗದಿಲ್ಲ ಆಗಲ್ಲ ಅಂದ್ಬಿಟ್ರು. ಸರಿ, ಅಂದರೆ ತರ್ಗನ್ ಹಾಗೆ ಬಿಟ್ಬಿಟ್ಟೆ ಹಾಗೆ ಬಿಟ್ಬಿಟ್ಟು ಈ ಸೂಪರ್ ಅಂತ ಒಂದಿದೆ ಅದನ್ನು ಹಾಕಿದ ಮೇಲೆ ಸ್ವಲ್ಪ ಇದಾಯಿತು, ಅದು ಗರಮ ಒಂದು ರೀತಿ ಸಡ್ಲ ಆಗಿ ಪುಡಿಯಾಗಿ ಅಲ್ಲೇ ಸೇರ್ಕೊಂಡ್ಬಿಡ್ತದೆ. ಈ ಎರಡನೇ ಬೆಳೆ ತರದಾಗ ಅದು ಗೊತ್ತಾಯಿತು. ನಾನು ಕೆದಕ್ಕೆ ನೋಡಿದೆ ಅಲ್ಲೆಲ್ಲ ಒಂದು ರೀತಿ ಗೊಬ್ಬರ ಥರ ಆಗಿಬಿಟ್ಟಿತ್ತು ಅದು ಎಲ್ಲ. ಈಗ ಎರಡನೇ ಬೆಳೆ ನಾವು ಇದಕ್ಕೆ ಹಾಕಿದ್ಮೇಲೆ ಅವ್ರು ನಮಗೆ VC ಫಾರ್ಮ್ಗೆ ಹೋಗಿದ್ದೆ ಸರ್ ನಾನು ಕೃಷಿ ಮೇಳದಲ್ಲಿ, ಅಲ್ಲಿ ತಜ್ಞರು ಹೇಳಿದ ಪ್ರಕಾರ ಅವರು ಒಂದು 2 ಸಾಲನ್ನು ತೆಗೆದು 1 ಸಾಲಿಗೆ ಹಾಕ್ಸ್ಬಿಡಿ ಅಂತ ಹೇಳಿದರು. ಆದರೆ ಆ ಪ್ರಯತ್ನ ಮಾಡಿದ ಆಗಲಿಲ್ಲ, 1-2 ಸಾಲ ಮಾಡಿ ನೋಡಿದೆ ಆಗಲೇ ಇಲ್ಲ, ತುಂಬ ಮುಚ್ಕೊಂಬಿಡೋದು ಅದು ಗಿಡಗಳೇ, ಮತ್ತೆ ಅದ್ರ ಮೇಲೆ ಬಿದ್ಕೊಂಬಿಡೋದು ಗಾಳಿ ಬೇಡ ಅಂತ ಹೇಳ್ಬಿಟ್ಟು ಹಾಗಾಗಿ ಬಿಡಿಸ್ಬಿಟ್ಟು ಗಿಡಗಳ ಹತ್ರ ಮಾತ್ರ ಆ ಕಡೆ ಈ ಕಡೆ ತಳ್ಳಿಸ್ತೀವಿ. ಆಮೇಲೆ ನಮ್ಮ ಪ್ರಗತಿಪರ ರೈತರು ನಿಮ್ಮಲ್ಲೇ ಇಲ್ಲಿ ಬಂದು ಇಲ್ಲೇವರು ಸರ್ ಮಂಡ್ಯ ಕೊಪ್ಪದ ಹತ್ತಿರದವರು, ಅವರು ಶಿವರಾಮಯ್ಯ ಅಂತಂತೇಳಿ ಮತ್ತು ಪ್ರಭುಲಿಂಗ ಅಂತ ನೀವು ಗೊತ್ತಿರಬೇಕು. ಅವರು ನನಗೆ ಕೆಲವು ಸಲಹೆಗಳು ಕೊಟ್ಟರು. ಏನೇನು ಕೊಟ್ಟರು? ಅವರು ಸೂಪರು ಮತ್ತು ಇದು ಅಮೋನಿಯಂ ಸಲ್ಫೇಟ್ ಹಾಕಿ ಫಸ್ಟ್ ಅಂತ ಹೇಳಿದ್ರು. ಹೆಚ್ಚಿಗೆ ಬೇಡಿ, ಒಂದೊಂದೇ ಮೂಟ ಕೊಡಿ, ಒಂದು 1/4 ಮೂಟ ಯೂರಿಯಾ ಕೊಡಿ ಅಂದರು. ನಾನು ಅಷ್ಟೇ ಕೊಟ್ಟೆ. ಪುನಃ ತಿರ್ಗನ ಇನ್ನೊಂದು ಸಾರಿ ಅದು ಪೊಟ್ಯಾಷು ಒಂದು ಸೂಪರು ಮತ್ತು ಇದನ್ನು ಕೊಟ್ಟಿದ್ದೆ ಕಾಂಪ್ಲೆಕ್ಸು, ಮೂರೇನು ಅದು ಮೂರು ಸೇರಿಸಿ ಕೊಟ್ಟೆ. ಒಂದು 1.5 ತಿಂಗಳು ಕಳೆದ್ಮೇಲೆ ಪುನಃ ತಿರ್ಗ ಈಗ ಒಂದು 2 ಟೈಮು ಎಗೇನ್ ಇದನ್ನೇ ಮಾಡ್ತಾಯಿದ್ದೀನಿ, ಅದು ವೈಟ್ ಪೊಟ್ಯಾಷು ಅದ್ರ ಜೊತೆಗೆ ಮೆಗ್ನೀಷಿಯಮು ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡಿ ಡ್ರಿಪ್ಪಲ್ಲಿ ಕೊಡ್ತಾಯಿದ್ದೀನಿ. ಮರದಲ್ಲಿ ಚೆನ್ನಾಗಿ ಬಂದಿದೆ ಕಬ್ಬು. ಮರದಲ್ಲಿಂದ ಕಬ್ಬು ನಾವು ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ವಿ ಸರ್, ಅವರು 11 ತಿಂಗಳು ಆಗಿತ್ತು, 12 ತಿಂಗಳು ಆಗಿತ್ತು, ಡೇಟ್ ಕೊಟ್ಟಿದ್ರು ಅದು ಆಗಸ್ಟ್ 15 ತರಿಬೇಕು ಅಂತ, ಬರಲಿಲ್ಲ ಸರ್, 15 ದಿವಸ ಆದರೂ ಬರಲಿಲ್ಲ. ಆಮೇಲೆ ಏನು ಮಾಡ್ಬಿಟ್ಟು ನಾವು ಅಲ್ಲೇ ಕೊಪ್ಪ ಕೊಡಿತಾ ಇದ್ರು, ನಮ್ಮ ಪಕ್ಕದಲ್ಲಿ ಹಿಂದುವಾಡಿ ಅಂತಿದೆ, ಅಲ್ಲಿ ಅವರು ಒಂದು ಟೀಮ್ ಮಾಡ್ಕೊಂಡು ಇದು ಮಾಡಿದ್ರು, ಒಟ್ಟಿಗೆ ತಗೊಂಬಿಡ್ತಾರೆ. ನಾವು 2100 ರೂಪಾಯಿಗೆ ಕೇಳಿದ್ರು ಕೊಟ್ಟಿದ್ದೆ. ಹೌದಾ? ಈ ಸರಿನು ಎರಡನೇ ಬೆಳೆನೂ ಹಾಗೆ ಮಾಡಿದೆ, 2100 ರೂಪಾಯಿ. ಚೆನ್ನಾಗಿ ಬಂದಿದೆ ಬೆಳೆ? ಚೆನ್ನಾಗಿ ಬಂದಿದೆ. ಹೌದಾ? ಈಗಂತೂ ಇನ್ನೂ ಚೆನ್ನಾಗಿ ಬರ್ತಾಯಿದೆ. ಈಗ ಅವರು ಅವ್ರ ಸಲಹೆ ತಗೊಂಡ್ಮೇಲೆ, ಪ್ರಭುಲಿಂಗ ಅವ್ರ ಸಲಹೆ ತಗೊಂಡ್ಮೇಲೆ ಚೆನ್ನಾಗಿ ಬರ್ತಾಯಿದೆ. ಅಂದರೆ ಈಗ ತಾವು ಕಬ್ಬು ಮಾತ್ರ ರಾಸಾಯನಿಕದಲ್ಲಿ ಬೆಳೀತಿರೋದ ಅಥವಾ ಇಡೀ ತೋಟದ ರಾಸಾಯನಿಕ ಗೊಬ್ಬರ ಹಾಕ್ತೀರಾ? ಬೇರೆ ತೆಂಗಿಗೆ ಒಂಚೂರು ರಾಸಾಯನಿಕ ಹಾಕ್ತಾ ಇಲ್ಲ ಸರ್. ಇವನ್ ಉಪ್ಪನ್ನು ಕೂಡ ಹಾಕಿ ಅಂತ ಹೇಳಿದ್ರು, ಅಡುಗೆ ಉಪ್ಪನ್ನ ಅದನ್ನು ಕೂಡ ಹಾಕಿಲ್ಲ ನಾನು. ಸಾಧ್ಯವಾದಷ್ಟು ಬೇವಿನಿಂಡಿ ಹಾಕ್ತಾ ಇದ್ದೀನಿ, ಮತ್ತು ದನವಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತಗೊಂಡಿದ್ವಿ ಸರ್, ಅದನ್ನು ಇದು ಮಾಡ್ತಾಯಿದ್ದೆ. ಸಾಧ್ಯವಾದಷ್ಟು ನಾನು ಪಕ್ಕದಲ್ಲಿ ಹಸಿರಲ್ಲಿ ಗೊಬ್ಬರ ಎಲ್ಲ ಸಿಗುತ್ತೆ ಸರ್, ಎಲ್ಲ ಉಗ್ರಿದು ಏಕದಿಲ್ಲ, ಅವನ್ನೆಲ್ಲ ಕೇಳಿದ್ರು ಒಂದು ಕಡೆ ಇದು ಮಾಡ್ತಾಯಿದ್ದೀನಿ. ಯಾರು ಸುಮಿತ್ರಾ ಅವ್ರ ಆಸೆನಾ ರಾಸಾಯನಿಕ ಬಳಸಬಾರ್ದು ಹೆಚ್ಚು ಅಂತ? ಏನು ಮೇಡಮ್? ಹೌದು ಸರ್. ಹೌದು, ನೀವು ಬೆಳೆಯೋದು ಮತ್ತು ನೀವು ಬಳಕೆ ಮಾಡೋದು ರಾಸಾಯನಿಕ ರಹಿತವಾಗಿರಬೇಕು, ಬೆಳೆನೂ ಕೂಡ ಹಾಗೆ ಇರಬೇಕು ತೋಟದಲ್ಲಿ ಅಂತ. ಹೌದಾ? ನಿಮ್ಮ ಇಷ್ಟವಾದ? ಹೌದು ಸರ್, ನನಗಿಂತ ನಮ್ಮನೆಯವ್ರಿಗೆ ಅದು ಜಾಸ್ತಿ. ಹೌದಾ? ಈಗ ಮುಂದೆ ಇನ್ನೂ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅನ್ಕೋತೀರಿ? ನೆಕ್ಸ್ಟು ಸಿರಿಧಾನ್ಯಗಳು ಬೆಳಿಬೇಕು ಅಂತ ಇದೆ ಸರ್. ಯಾಕೆ ಸಿರಿಧಾನ್ಯಗಳು? ಯಾಕೆ ಸಿರಿಧಾನ್ಯಗಳು ಅಂದರೆ ಅದರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನೆ ಬಳಕೆನೂ ಆಗಲಿ, ಹೊರಗಡೆಗೂ ಮಾಡೋಣ ಅನ್ನೋದು ಐಡಿಯಾ ಇದೆ ಸರ್. ಓಕೆ, ನಿಮಗಿನ್ನೂ ಏನೇನು